ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಅವರ ಕೃಷಿ ಅನುಭವಗಳನ್ನು ಹಂಚ್ಕೋತಾರೆ. 8 ಎಕರೆ ಭೂಮಿ ಇದೆ, ಹತ್ತಿ, ಶೇಂಗಾ, ಭತ್ತ ಹೀಗೆ ಹಲವಾರು ಬೆಳೆಗಳನ್ನು ಸ್ವಾಮಿಯವರು ಮಾಡ್ತಿರ್ತಾರೆ, ಜೊತೆಗೆ ಎಮ್ಮೆಗಳನ್ನು ಕಟ್ಕೊಂಡಿದ್ದಾರೆ. ಯಾವ ರೀತಿ ಒಕ್ಕಲುತನ ಮಾಡ್ತಾರೆ, ವಿಶೇಷವಾಗಿ ಸಿಂಗನೋಡಿ ಭಾಗಕ್ಕೆ ಬಂದಾಗ ಯಾವುದೇ ಒಂದು ನೀರಾವರಿ ಸೌಲಭ್ಯಗಳಿಲ್ಲ, ಆದರೆ ರೈತರು ಬೋರು ಬಾವಿಗಳನ್ನು ಹಾಕ್ಕೊಂಡ್ಬಿಟ್ಟು ಕೆರೆಗಳಿದ್ದಾವೆ, ಅಲ್ಲಲ್ಲಿ ಮಳೆ ಆತಪ್ಪ ಅಂದರೆ ಮಾತ್ರ ಬೋರು ಕೆರೆಗಳಿಗೆ ನೀರು ಇರ್ತವೆ, ಮಳೆ ಇಲ್ಲಪ್ಪ ಅಂತಂದರೆ ನೀರು ಇರೋದಿಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ಹೇಗೆ ಒಕ್ಕಲುತನ ಮಾಡ್ತಾರೆ, ಒಕ್ಕಲುತನ ಹೇಗೆ ಅನಿಸ್ತದೆ, ವಿಶೇಷವಾಗಿ ಸಿಂಗನೋಡಿ ಭಾಗ ಇದು ಗಡಿ ಪ್ರದೇಶ ಅಂತ ಹೇಳ್ಬೋದು ನಾವು, ರಾಯಚೂರಿನ ಕೊನೆಯ ಭಾಗ, ಸ್ವಾಮಿಯವರು ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಗೆ ಒಕ್ಕಲುತನ ನಡೆದಿದೆ ಈ ಭಾಗದಲ್ಲಿ, ಅವರು ಒಕ್ಕಲುತನ ಹೇಗೈತಿ, ಹೇಗೆ ಲಾಭ ಪಡ್ಕೋತಾ ಇದ್ದಾರೆ ಅಂತಕ್ಕಂಥ ವಿಚಾರವನ್ನು ಹಂಚ್ಕೋತಾರೆ. ಸ್ವಾಮಿಯವರು ತಾವು ಒಕ್ಕಲುತನ ಮಾಡೋಕತ್ತಿ ಎಷ್ಟು ವರ್ಷ ಆಯ್ತು? ನಾವು ಮಾಡೋಕ್ಕೊಂದು 15 ವರ್ಷ ಆಯ್ತು ಸರ್. ಏನು ಶಾಲೆ ಅದು ಓದಿಲ್ಲ ತಾವು? ಇಲ್ಲ, ಏನಿಲ್ಲ. ಯಾಕೆ ಅವಾಗ ಏನು ನಿಮಗೆ ಸೌಲಭ್ಯಗಳಿರಲಿಲ್ಲ ಓದಲಿಕ್ಕೆ? ನಮ್ಗೆ ಅಡ್ಜಸ್ಟ್ ಆಗಿಲ್ಲ, ನಮ್ಮ ತಂದೆ ಸತ್ತಿದ್ರು ಅವಾಗೆ, ಅಡ್ಜಸ್ಟ್ ಆಗಿಲ್ಲ, ಹಂಗೆ ನಾವು ಕೂಲ್ಸ್ ಕೆಲಸ ಮಾಡೀವಿ. ಈಗ ಬೋರ್ ಹಾಕಿವಿ, ಅದು ಯಾವಾಗ ಸುಟ್ಟು ಹೋಗ್ತದೆ ಯಾವಾಗ ನಡ್ತದೆ ಗೊತ್ತಾಗಿಲ್ಲ. ಕರೆಂಟ್ ಹಂಗೆ ಅದ, ನಮ್ಮ ಬೋರ್ವೆಲ್ ಹಂಗೆ ಅದ, ಅಂತ ತ್ರಾಸನಾಗ ಏನಾದ್ರು ಮಳೆ ಬಂದರೆ ಬೆಳೀತದೆ, ಫೋನ್ ಹೋಗ್ತದೆಲ್ಲ. ಎಂಥದ್ದು ಭೂಮಿ ನಿಮ್ಮದು ಈ ಸಿಂಗನೋಡಿ ಭಾಗದಲ್ಲಿ? ಭೂಮಿ ಏನು, ಯಾವ ಥರ ಇದೆ ಭೂಮಿ? ಎಲ್ಲ ಬರು ಭೂಮಿ ಸರ್, ಬರು ಭೂಮಿ ಅಲ್ಲ, ರೇಗಡ ಭೂಮಿ ಎಲ್ಲ ಏನಲ್ಲ, ಎಲ್ಲ ಬರು ಭೂಮಿ. ಒಂದು ದಿನ ನೀರಿಡಬೇಕು, ಇದಕ್ಕೆ ಏನಾರು ಹಚ್ಚಿದ್ರೆ ಅಷ್ಟು ನೀರು ಬೇಕು, ಹಿಂಗೆ ಕಂಟಿನ್ಯೂ ದಿನ ನೀರಿಡಬೇಕು. ಇಲ್ಲಾಂದ್ರೆ ಒಂದು ದಿವಸ ಎರಡು ದಿವಸ ಆದರೆ ಆಯಿತು, ಬಿರ್ಸಾಗ್ಬಿಡ್ತದ, ಒಂದು 8 ದಿವಸ ಆದ್ರೆ ಒಂದು ಬರ್ತದೆ, ಒಂಥರ ಉಸುಕು ಭೂಮಿ, ಉಸುಕು ಭೂಮಿ ಟೋಟಲ್. ನೀವು ಸ್ವಾಮಿ ಅವರೇ ಈಗ ಸುಮಾರು ವರ್ಷದಿಂದ ಒಕ್ಕಲುತನ ಮಾಡ್ತೀರಿ, ಏನೇನು ಬೆಳೆಗಳನ್ನು ಹಾಕ್ತೀರಿ ಪ್ರತಿ ವರ್ಷ? ಏನಿಲ್ಲ, ಇದೆ ಗದ್ದೆ ಹಾಕ್ತೀವಿ, ಹತ್ತಿ ಹಾಕ್ತೀವಿ, ಶೇಂಗಾ ಹಾಕ್ತೀವಿ. ಮಳೆ ಜಾಸ್ತಿ ಬಂದರೆ ಬೆಳೀತದ, ಹೋತ ಸುಟ್ಟೋದ, ಅರ್ಧ ಇರ್ತದ, ಅರ್ಧ ಒಣಗೋಗ್ತದ, ಹಂಗೆ ಜೀವನ ಮಾಡ್ಕೊಂತಿರ್ತೀವಿ, ಏನು ಮಾಡಕ್ಕೆ ಬರೋದಿಲ್ಲ ಇಲ್ಲಿ. ಹೇಗೆ ಮತ್ತೆ ನೀರಾವರಿ ಅನುಕೂಲ ತಿಳಣ್ಣ, ಬೋರ್ ಗಿರಿ ಕಡೆ ಎಲ್ಲ ಭಾಳಷ್ಟು ಬೋರು ಬಾವಿ ಇದಾವಲ್ಲ, ಹೇಗೆ ಜಾಸ್ತಿ ಬಿದ್ದಿಲ್ರಿ, ಸ್ವಲ್ಪ ಸ್ವಲ್ಪ ಬಿದ್ದಿರ್ತಾವ, ಎಕರೆಗೆ ಎಕರೆಗೆ ಆದರೆ ಭಾಳ ಆಯ್ತು. ಮಳೆ ಜಾಸ್ತಿ ಬಂದರೆ ಕೆರೆ ತುಂಬಿದ್ರೆ ನಮ್ಗೆ ಅಡ್ಜಸ್ಟ್ ಆಗ್ತದೆ. ಇಲ್ಲ ಎಲ್ಲರೂ ಹೇಳ್ತಾರೆ ಆಯ್ತು ಎತ್ತವನ್ನ ತರ್ತೀವಿ, ಎತ್ತನ ಇರ್ತದ, ಇದು ಮಾಡ್ತೀವಿ, ಕಾಳಿ ಮಾಡ್ತೀವಿ ಅಂತಾರೆ. ಯಾವುದಿಷ್ಟು ಅದಕ್ಕೆ ಆಗಿಲ್ಲ, ಅಡ್ಜಸ್ಟ್ ಆಗಿಲ್ಲ. ಹಿಂಗೆ ನಮ್ಮ ಜೀವನ, ಒಂದು ಸಾರಿ ಒಣಗೋಗ್ತದೆ, ಒಂದು ಸಾರಿ ಬೆಳೀತದೆ, ಒಂದು ಸಾರಿ ಒಣಗೋಗ್ತದೆ, ಒಂದು ಸಾರಿ ಬೆಳೀತದೆ, ಹಿಂಗೆ ಜೀವನ ಮಾಡಕತ್ತೀವಿ. ಎಣ್ಣೆ ಮಳೆ ಜಾಸ್ತಿ ಬಂದರೆ ಚಲೋ ಆಗ್ತದೆ ಬೆಳೆ, ಇಲ್ಲಾಂದರೆ ಹಿಂಗೆ. ಈಗ ತಾವು ಹತ್ತಿ, ಶೇಂಗಾ ಮತ್ತು ಭತ್ತವನ್ನು ಹಾಕ್ತಿರ್ತೀರಿ, 8 ಎಕರೆ ಭೂಮಿ ಇದೆ, ಹೇಗೆ ಎತ್ತುಗಳನ್ನು ಇಟ್ಕೊಂಡು ಒಕ್ಕಲುತನ ಮಾಡಕತ್ತೀರಿ ಅಥವಾ ಟ್ರ್ಯಾಕ್ಟರ್ದು ಇಟ್ಟರಿ ಹೇಗೆ? ನಮಗೆ ಟ್ರ್ಯಾಕ್ಟರ್ ಅದ, ಎತ್ತಿಗಳನ್ನು ಬೇರೆಯವರು ಬಾಡಿಗೆ ತರ್ತೀವಿ, ಒಂದು ದಿವಸ ಬಂದರೆ 800 ರೂಪಾಯಿ ನಮ್ಮ ಟ್ರ್ಯಾಕ್ಟರ್ ಡೀಸೆಲ್ ಹಾಕ್ಕೊಂಡು ನಾವು ಓಡ್ತೀವಿ. ಟ್ರ್ಯಾಕ್ಟರ್ ತೊಗೊಂಡು ಎಷ್ಟು ವರ್ಷ ಆಯ್ತು? ಯಾವ ಟ್ರ್ಯಾಕ್ಟರ್ ತೊಗೊಂಡಿರಿ? ನಾವು 2-4-1 ತಗೊಂಡಿವಿ, 2013 ತಗೊಂಡಿವಿ. 8 ಎಕರೆ ಭೂಮಿಗೆ ಅಂತಂದ್ರೆ ನಿಮ್ಗೆ ಇನ್ನೂ ಅದು ದುಡಿಸ್ಲಿಕ್ಕೆ ಬೇರೆ ಬಾಡಿಗೆ ಅದು ಹೊಡಿತೀರಿ? ಬಾಡಿಗೆ ಹೊಡ್ತೀವಿ, ಬೇರೆಯವ್ರನ್ನ ಕರೆದ್ರೆ ಹೋಗ್ತೀವಿ, ಇಲ್ಲಾಂದ್ರೆ ರಾಯಚೂರು ಟೈಂಗ್ಲ್ ಹೊಡ್ತೀವಿ ಬ್ರಿಕ್ಸ್. ಹೇಗೆ ಟ್ರ್ಯಾಕ್ಟರ್ದು ಬಾಡಿಗೆ ಹೊಡಿದು ಚಲೋ ಅಂತ ಹೇಳ್ತೀರಾ, ಲಾಭ ಇದೆಯಾ ಟ್ರ್ಯಾಕ್ಟರ್ ತೊಗೊಂಡು ಬಾಡಿಗೆ ನಡೆಸೋದು? ಲಾಭ ಇದೆ, ಆದರೆ ಮನೆ ಮನೆಗೆ ಟ್ರ್ಯಾಕ್ಟರ್ ಆಗಿವೆ ಸರ್, ಈಗ ಜಾಸ್ತಿ ಸೇಲ್ ಆಗಿವೆ ಟ್ರ್ಯಾಕ್ಟರ್. ನಮ್ದು ಈಗ 8 ಎಕರೆ ಇದ್ರೆ ಒಂದು 50 ಎಕರೆ 70 ಎಕರೆ ಇದ್ರೆ ನಡೀತದೆ ಟ್ರ್ಯಾಕ್ಟರ್ಗೆ. ನಮ್ದು ಅಷ್ಟೇ ಒಳ ಇದೆ, ಬೇರೆ ಮಾಡಕ್ಕ ನೀರಿಲ್ಲ. ಈಗ ಬೇರೆಯವ್ರದ್ದೇನು ಕೌಲ್ ಮಾಡಿದ್ರೆ ಅವು ಒಣಗತ್ತವೆಲ್ಲ, ಮತ್ತೆ ಅವ್ರಿಗೆ ಚಾರ್ಜ್ ಕಟ್ಟಬೇಕು, ಡಬಲ್ ಕೈಯಿಂದ ಕಟ್ಟಬೇಕು, ಮತ್ತೆ ಇಲ್ಲಾಂದ್ರೆ ಜಾಳ ಚಾಲು ಸಂಬಂಧ ಇಲ್ಲ, ನನಗೆ ಫಸ್ಟ್ ಕೌಲ್ ಕೊಡಂತಾರೆ ಅವರು. ಅಡ್ಜಸ್ಟ್ ಆಗಿದೆ, ಅದ್ರ ಸಲ ನಾವು ಎಷ್ಟಾದ ಅಷ್ಟೇ ಮಾಡ್ತೀವಿ, ಎಷ್ಟು ಬೆಳೀತದೆ ಅಷ್ಟು ತಗಂತೀವಿ, ಏನು ಅನಿವಾರ್ಯ ಮಾಡಕ್ ಬರೋದಿಲ್ಲ. ಆದ್ರೂ ತಾವು ಟ್ರ್ಯಾಕ್ಟರ್ ಇಟ್ಕೊಂಡು ಬಾಡಿಗೆನ ನಡೆಸ್ತಾ ಇದ್ದೀರಿ, ಹೇಗೆ ಬಾಡಿಗೆ ಅದು? ಈಗ ಒಂದು ತಾಸಿನ ಬಾಡಿಗೆ ತಗೋತಿರೋ ಅಥವಾ ಒಂದು ಎಕರೆ ಬಾಡಿಗೆ ಇರ್ತದೆ? ತಾಸು ಸರ್, ಒಂದು ತಾಸಿಗೆ 1,000 ರೂಪಾಯಿ. ಅಂದ್ರೆ ಏನೇ ಕೆಲಸ ಮಾಡಿದ್ರು ಒಂದು ತಾಸಿಗೆ? ಟಿಲ್ಲರ್ ಹೊಡೆದ್ರೆ 800 ರೂಪಾಯಿ, ಗದ್ದೆ ಹೊಡೆದ್ರೆ 1,000 ರೂಪಾಯಿ. ಮತ್ತೆ ಇಟ್ಟಂಗಿ ಹಳ್ಳೆ ಹೊಡೆದದು ಹೇಗೆ ಅದು ಒಂದೊಂದು ಟ್ರಿಪ್ಗೆ? ಅದು ಒಂದು ಟ್ರಿಪ್ಗೆ 1,200 ರೂಪಾಯಿ ಕೊಡ್ತಾರೆ ರಾಯಚೂರಿಗೆ, ಅದೇ ಅದರಲ್ಲಿ ಒಂದು ಟ್ರಿಪ್ ಹಾಕಿದ್ರೆ ಒಂದು 200-300 ರೂಪಾಯಿ ಉಳಿತಾವೆ ಅಷ್ಟೇ, ಇಲ್ಲಿ ಊಟಕರಿದ್ದ ರಾಯಚೂರಿಗೆ ಹಾಕಿದ್ರೆ. ಅದೇ ನಾವು ಕೆಲಸ ಮಾಡಿದ್ರೆ ಮಾತ್ರ ಉಳಿತದ, ಮತ್ತೆ ಲೇವರ್ ನೆಂಟರು ಉಳಿದಿಲ್ಲ, ಅವಳಿಗೆ ಸರತದಲ್ಲ. ಟ್ರ್ಯಾಕ್ಟರ್ದು ಡೀಸೆಲ್ ಡ್ರೈವರು ಲೇವರ್ ಕ್ಲೋಸ್ ಆ ಕಡೆ, ನಾವು ಕೆಲಸ ಮಾಡಿದ್ರೆ ಮಾತ್ರ ಉಳಿತದೆ ಅಲ್ಲಿ, ಯಾಕಂದ್ರೆ ನಾವು ಕಷ್ಟ ಇಳಿದೀವಿ ಇಷ್ಟದ ಇರ್ತದಲ್ಲ, ಅದು ಮಾತ್ರ ಉಳಿತದೆ ಅಲ್ಲಿ. ಈಗ ಸ್ವಾಮಿಯವರು ತಾವು ಒಕ್ಕಲುತನ ಮಾಡಕತ್ತಿ ಸುಮಾರು ವರ್ಷ ಆತಿಗೆ, 8-10 ವರ್ಷ ಆತ ಮಾಡಕತ್ತಿ, ಟ್ರ್ಯಾಕ್ಟರ್ ತಗೊಂಡು ಎಷ್ಟು ವರ್ಷ ಆಯ್ತು? 2013 ಸರ್. 9 ವರ್ಷ ಆಯ್ತು. ಈಗ 9 ವರ್ಷ ಅವರಿಗೆ ಟ್ರ್ಯಾಕ್ಟರ್ನ ಹೊಸದ ತಗೊಂಡಿರೋ ನೀವು ಅಥವಾ ಏನು ಸೆಕೆಂಡ್ ಹ್ಯಾಂಡ್ ತಗೊಂಡಿರೋ? 2-for-1. ಭಾಳಷ್ಟು ಮಂದಿ ಟ್ರ್ಯಾಕ್ಟರ್ ತಗೊಂತಾರೆ ರೈತರು, ಸರಿಯಾಗಿ ದುಡಿಸಂಗಿಲ್ಲ, ಸರಿಯಾಗಿ ಕಂತು ಕಟ್ಟಂಗಿಲ್ಲ, ಎಷ್ಟೋ ಜನ ಟ್ರ್ಯಾಕ್ಟರ್ಗಳು ಬ್ಯಾಂಕ್ನವರು ಆಕ್ಷನ್ ಮಾಡ್ಕೊಂಡ್ಬಿಟ್ಟಾರೆ. ಹೇಗೆ ನೀವು ಅದನ್ನು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀರಿ? ನಾವು ಹೊಲದ ಕೆಲಸ ಮಾಡ್ತೀವಿ, ಮಾಡಿದೀವಿ, ಅಲ್ಲಿ ಯಾವಾಗ ಕೆಲಸ ಇಲ್ಲ ಅಂದರೆ ಟ್ರ್ಯಾಕ್ಟರ್ ತಗೊಂಡು ನಾವು ಊಟಗೂರ್ಗೆ ಕೆಲಸ ಮಾಡ್ತೀವಿ. ನಾವು ಆ ಕೆಲಸ ಮಾಡಿ ಅಡ್ಜಸ್ಟ್ ಮಾಡಿ ಬ್ಯಾಂಕ್ ಅವ್ರು ಕಟ್ತೀವಿ. ಇದೇ ಬೆಳಿಬೇಕು ನಾವು, ಕಟ್ಟಬೇಕಂದ್ರೆ ಆಗೋದಿಲ್ಲ. ಅದೇ ನಾವು ಜೀವನ ಮಾಡಿ ಸಣ್ಣ ಪುಟ್ಟ ಕೆಲಸ ನೋಡಿಕೊಂಡು ಮದುವೆ ಆಗಿ ಮನೆ ಖರ್ಚು ಎಲ್ಲ ನೋಡಿಕೊಂಡು ಟ್ರ್ಯಾಕ್ಟರ್ ಕಂತು ಕಟ್ಟಬೇಕು, ತಿಂಗಳಿಗೆ 90,000-85,000 ಅಂದರೆ ಆಗೋದಿಲ್ಲ. ಅದು ಬೇರೆ ಕೆಲಸ ಮಾಡಿದರೆ ಮಾತ್ರ ಒಲ್ತಾಗ್ತದೆ, ಇಲ್ಲಾಂದ್ರೆ ಮತ್ತೆ ಎಲ್ಲ ತಗೊಂಡಾಗ ನಮ್ಗೊಂದು ಬ್ಯಾಂಕ್ ತಗೊಂಡೋಗ್ತಾರೆ. ಹೇಗೆ ನೀವು ಕಂತನ್ನ ಸರಿಯಾಗಿ ಕಟ್ತಾ ಇದ್ರಿ? ಎಷ್ಟು ಲೋನ್ ಮಾಡಿದ್ರಿ ಬ್ಯಾಂಕ್ ನಿಂದ ಟ್ರ್ಯಾಕ್ಟರ್ ಲೋನ್? ನಾವು 4 ಲಕ್ಷ ಮಾಡಿದೀವ್ರಿ. 4 ಲಕ್ಷ ಮಾಡಿದೀವಿ. ಅವಾಗ ಅಲ್ಲ ಟ್ರ್ಯಾಕ್ಟರ್ ಇತ್ತು, ಅದೆಲ್ಲ ಕ್ಲೋಸ್ ಕಟ್ಟಿ ಕ್ಲೋಸ್ ಆಯ್ತು. ಈಗ ಮತ್ತೆ ಸರಜ್ ತಗೊಂಡಿವಿ. ಸರಜ್ ತಗೊಂಡಿವಿ. ಆರು ತಿಂಗಳಾಯ್ತು ಮತ್ತೆ ಮೊನ್ನೆ ಕಂತು ಕಟ್ಟಿದ್ವಿ. ಎರಡನೇ ಕಂತು ಈಗ ಬಂದಿಲ್ಲ, ಇನ್ನ 3 ತಿಂಗಳು ಬಾಕಿ ಅದು ಬರ್ತದ. ಬಂದ ಮೇಲೆ ಹಿಂಗೆ ಅಲ್ಲಿ ಐಟಂ ಹೊಡೆದ ಜೀವನ ಮಾಡಿ ಕಟ್ಟಬೇಕು. ಎಷ್ಟು ಬರ್ತದೆ ಕಂತು? ಒಂದು ಕಂತ ಅಂದ್ರೆ ಒಂದು ಕಂತ ನಮ್ದು 62,835 ರೂಪಾಯಿ ಬರ್ತದೆ. ಅಂದ್ರೆ ಸರಿಯಾಗಿ ಕಟ್ಕೊಂತ ಇದ್ರಿ ಕಂತ? ಕಣ ಕಟ್ಕೊಂತಿದ್ವಿ. ಕ್ಲಿಯರ್ ಎಲ್ಲ ಕ್ಲಿಯರ್ ಅದ ನಮ್. ಈಗ ಟ್ರ್ಯಾಕ್ಟರ್ ಮೇಂಟೈನ್ ಮಾಡೋದು ಬಹಳ ಮುಖ್ಯ ಅಂತ ಹೇಳ್ತಾರೆ, ಏನು ವಿಶೇಷವಾಗಿ ಟ್ರ್ಯಾಕ್ಟರ್ ಕಾಳಜಿ ತಗೋಬೇಕು? ಟ್ರ್ಯಾಕ್ಟರ್ ಬಹಳ ದಿನ ಚಲೋ ಬರಬೇಕು, ಚಲೋ ಬಾಳಿಕೆ ಬರಬೇಕು ಅಂತಂದ್ರೆ ಹೇಗೆ ಕಾಳಜಿ ತಗೋತದ್ರಿ ಟ್ರ್ಯಾಕ್ಟರ್ ತಾವು? ಡ್ರೈವರ್ ಮ್ಯಾಗ ಡಿಪೆಂಡ್ ಇರೋದು. ಡ್ರೈವರು ಹೆಂಗ ನಡೆಸಬೇಕು, ಯಾಕೆ ಗೆದ್ದದ ಹೆಂಗೆ ಹೆಂಗೆ ಟ್ರ್ಯಾಕ್ಟರ್ ಹೊಡಬೇಕಂತ ಅವ್ರಿಗೆ ಐಡಿಯಾ ಇರಬೇಕು. ಆದರೆ ಮಾತ್ರ ಇಳಿತಾ ಆಗ್ತದೆ, ಇಲ್ಲಾಂದರೆ ತಗ್ಗು ಗಿಗ್ಗು ಜಂಪು ಗಿಂಪು ಇರ್ತಾವಲ್ಲ, ಎಲ್ಲ ಕೈ ರೇಸ್ ಹಿಡ್ಕೊಂಡು 25-30 ಹೋಗಿದ್ರೆ ಅದು ಯಾವಾಗ ಏನಾಗ್ತದೆ ಗೊತ್ತಾಗಲ್ಲ. ಕೆಲವು ಮಂದಿ ಮುಂಜಾನೆ ಕುಡಿತಾರ, ಟ್ರ್ಯಾಕ್ಟರ್ ಹೊಡ್ತಾರ, ಅಂಥದ್ದಾಗ ಸಿಗಾಕ್ತಾರ, ಪಲ್ಟಿ ಹಾಕ್ತಾರ, ಹಿಂಗೆ ಅಡ್ಜಸ್ಟ್ ಬರೋದಿಲ್ಲ, ಹಾನಿ ಆಗಿಬಿಡ್ತದೆ. ಹಾಂ, ಹಾನಿ ಆಗಮೇಲೆ ಹೆಂಗೆ ಇರ್ತದೆ ಅದು? ಎಲ್ಲೋ ಆಕ್ಸಿಡೆಂಟ್ ಮಾಡಿಬಿಟ್ಟು ಆಕ್ಸಿಡೆಂಟ್ ಮಾಡೋದು, ಮುಂಜಾನೆ ಕೊಡೋದು. ಓನರ್ ಎಲ್ಲೋ ಇರ್ತಾನೆ, ಇಲ್ಲಿ ಡ್ರೈವರ್ ಕಳಿಸಿರ್ತಾರೆ, ಅವನ್ನೆಲ್ಲೋ ಹೋಗ್ತಾನೆ, ಬೇಜಾರು ಬಂದು ಹೆಂಗೆ ಅಂತ ಸ್ವಲ್ಪ ಕುಡಿದಾನೋ ಹೊಡೆದೇನೋ, ಇದರಲ್ಲಿದ್ದ ಮಾತ್ರ ಟ್ರ್ಯಾಕ್ಟರ್ ಪ್ರಾಬ್ಲಮ್ ಆಗ್ತದೆ. ಅದು ಕರೆಕ್ಟ್ ಮನೆಯವರಿದ್ದು ಡ್ರೈವರ್ ಕರೆಕ್ಟ್ ಇದ್ದು ನಡೆಸ್ಕೊಂಡ್ರೆ ಮಾತ್ರ ಯಾವಾಗ ಆಗೋದಿಲ್ಲ. ಹೇಗೆ ನೀವು ಮನೆಯವರ ಡ್ರೈವಿಂಗ್ ಮಾಡ್ತಾ ಇರ್ತೀರೋ ಅಥವಾ ನೀವು ಹೊರಗಡೆ ಕೂಲಿ ಇಟ್ಟರೆ ಡ್ರೈವರ್ ಮಾಡ್ಲಿಕ್ಕೆ? ನಮ್ಮ ಬಾಂಬಾರ್ದೆ ಹೊಡ್ತೇನೆ. ಹೊಡಿತಾರೆ ನಮ್ಮ ಬಾಂಬಾರ್ದೆ. ನಮ್ಮ ಬಾಂಬಾರ್ದೆ ಟ್ರ್ಯಾಕ್ಟರ್ ಕೆಲಸ ಚಲೋ ಮಾಡ್ತಾನೆ, ಅದ್ರ ಸಲ ನಮ್ಗೆ ಅಡ್ಜಸ್ಟ್ ಆಗಲ್ಲ. ನಿಮ್ಗೆ ಒಂಥರ ಕಾನ್ಫಿಡೆನ್ಸ್ ಇದೆ? ಕಾನ್ಫಿಡೆನ್ಸ್ ಇದೆ, ದುಡ್ತೀವಿ, ಮಾಡ್ತೀವಿ, ಕಡ್ತೀವಿ ಅಂತ ಕಾನ್ಫಿಡೆನ್ಸ್ ಮ್ಯಾಗೆ ನಾವು ತಗೊಂತೀವಿ. ಯಾವಾಗ ಬರಲಿ ಬಿಡು, ನಾವು ಕಟ್ಟೋದಿಲ್ಲ, 2 ವರ್ಷ ಹೊಡ್ಕೊಂಡ ಮೇಲೆ ಬಿಟ್ಟು ಬಿಡೋಮಂತ ಆಲೋಚನೆಗೆ ನಾವು ತಗೊಂಡಿಲ್ಲ. ಟ್ರ್ಯಾಕ್ಟರ್ ದುಡ್ಡು ಬೇಕು, ಕಟ್ಟಬೇಕು, ನಮ್ಮ ಮನೆಗೆ ಇರಬೇಕಂತಾನೇ ನಾವು ಟ್ರ್ಯಾಕ್ಟರ್ ತಗೊಂಡು ಜೀವನ ಮಾಡ್ತೀವಿ. ಏನೇನು ಟ್ರ್ಯಾಕ್ಟರ್ ಕೆಲಸ ನಿಮ್ಮ ಸ್ವಂತಕ್ಕೆ ಬಳಸ್ಕೊತೀರಿ? ನಿಮ್ಮ ಹೊಲಗಳಲ್ಲಿ ಏನೇನು ಕೆಲಸ ಮಾಡ್ತಾರೆ? ನಮ್ಮ ಕೆಲಸ ಇದು ಗದ್ದೆ ಹೊಡ್ತಿದ, ಟಿಲ್ಲರಿ, ಪಟ್ಲಿಂಗ್, ಬ್ಲೇಡು ಎಲ್ಲ ಹೊಡ್ತದ. ಇದೆಲ್ಲ ಕೆಲಸ ಮುಗಿದ ಮೇಲೆ ಮತ್ತೆ ಟ್ರಾಲ್ ತಗೊಂಡು ಇಟ್ಟಂಗೆ ಕೆಲಸಕ್ಕೋತೀವಿ ನಾವು. ಅಂದ್ರೆ ಟ್ರ್ಯಾಕ್ಟರ್ನ ಒಟ್ಟ ಪ್ರತಿನಿತ್ಯ ಖಾಲಿ ನಿಂದ್ರಿಸೋದು? ಇಲ್ಲ, ದುಡಿತಾ ಇರ್ತದ. ಅನಿವಾರ್ಯ ಪರಿಸ್ಥಿತಿ, ಒಂದು ವೇಳೆ ಲೇವರ್ ಅಡ್ಜಸ್ಟ್ ಆಗೋದಿಲ್ಲ ನಮ್ಮ ಡ್ರೈವರ್ ಅಂದ್ರೆ ಇಳಿತದೆ, ಇಲ್ಲಾಂದ್ರೆ ನಾವು ದಿನ ಅದರಿಂದ ಬಿತ್ತಿರ್ತೀವಿ. ನಿಮ್ಮ ಊರಲ್ಲಿ ಬಹಳಷ್ಟು ಟ್ರ್ಯಾಕ್ಟರ್ ಅದಾವ ಅಂತಂದಿರ್ತಾವ, ಈಗ ಹೇಗೆ ಟ್ರ್ಯಾಕ್ಟರ್ ತಗೊಂಡವ್ರು ಹೇಗೆ ದುಡ್ಸಾಕತ್ತಾರ, ಅವರು ಎಲ್ಲ ಪರಿಸ್ಥಿತಿ ಹೇಗದಾವೆ? ನಮ್ಮೆಲ್ಲ ಅಲ್ಲಿ ನಮ್ಮ ಪಾಪ ಅವರು ರೆಡ್ಡಿ ಅವರು ಬಂದಿರಿದ್ದ ಅಂದ್ರಲ್ಲಿದ್ದ ಅವರೇ ಜಾಸ್ತಿ ಟ್ರ್ಯಾಕ್ಟರ್ ಕೆಲಸಿಡ್ತಾರ. ಇಲ್ಲ, ನಮ್ಮ ಊರಾಗ ನಮ್ಮ ಗದ್ದೆನೇ ಹೊಡಬೇಕು, ನಮ್ಮ ಟ್ರ್ಯಾಕ್ಟರ್ ನಮ್ಮ ಹೊಲ ಕೆಲಸ ಮಾಡಬೇಕಂದ್ರೆ ಈಗ 70 ಟ್ರ್ಯಾಕ್ಟರ್ ಇದ್ದಿದ್ದು 10% ಟ್ರ್ಯಾಕ್ಟರ್ ಮಾತ್ರ ಆಗ್ತಾವ, ಉಳಿದು ಎಲ್ಲ ತಗೊಂಡು ಹೇಳ್ಕೊಂಡು ಹೋಗ್ತಾರ ಆದ್ರೆ ಅವ್ರ ಪಾಪ ಈಗ ತಗೊಂಡಿದ್ರಲ್ಲೆಲ್ಲ ಅಲ್ಲಿ ಆ ರೆಡ್ಡಿಯವ್ರ ಹತ್ರ ಹೋಗಿ ಕೆಲಸ ಮಾಡಿ ಅವ್ರ ರೊಕ್ಕ ತಗೊಂಡು ಇಲ್ಲಿ ಬ್ಯಾಂಕ್ ಅಡ್ಜಸ್ಟ್ ಮಾಡ್ತಾರ ಹೊರ್ತು ಟ್ರ್ಯಾಕ್ಟರ್ ಇಲ್ಲಿ ನಿಂತಿರ್ತಾವ. ಇಲ್ಲಾಂದ್ರೆ ಅವ್ರಿಗೆ ಕೆಲಸಿಲ್ಲ ಅಂದ್ರೆ ರೈಟು. ಈಗ ತಾವು ಪ್ರತಿ ವರ್ಷ ಭತ್ತವನ್ನ ಬೆಳೀತಾ ಇದ್ರಿ, ನಿಮ್ಮ ಶಿಂಗನೋಡಿ ಭಾಗದಲ್ಲಿ ಯಾವ ಒಂದು ಬೆಳೆ ಜಾಸ್ತಿ ರೈತರು ಹಾಕ್ತಿದ್ರಿ? ಗದ್ದೆ ಹಾಕ್ತಾರೆ ಜಾಸ್ತಿ. ಒಂದ್ ವೇಳೆ ಇಲ್ಲಾಂದ್ರೆ ಸೀಡ್ಸ್ ಜಾಸ್ತಿ ಇರ್ತಾರೆ, ಸೀಡ್ಸು, ಶೇಂಗೆ, ಕಮರ್ ಸೀಡ್, ಪತ್ತಿ, ಇದು ಮಾತ್ರ ಜಾಸ್ತಿ. ನಮ್ಮ ಮಾತ್ರ ಒಳ್ಳೆ ಒಂದು ಲಾಭ ಬರ್ತಾ ಇದೆ ಹತ್ತಿ ಬೀಜದ್ದು, ಚಲೋ ಬರ್ತದೆ. ಆದ್ರೆ ಮಾಡ್ಬೇಕದು. ಒಂದ್ ವೇಳೆ ಸುಮ್ಮನೆ ಇಟ್ಟಿದ್ವಿ, ಒಂದು 15 ದಿವಸಕ್ಕೆ ಒಂದಾದ್ರೆ ಎಣ್ಣೆ ಹೊಡೆದಿವಿ, ಒಂದು ತಿಂಗಳಿಗೆ ಒಂದ್ಸರಿ ಗೊಬ್ಬರ ಹಾಕಿದ್ವಿ ಅಂದ್ರೆ ನಡೆದಿಲ್ಲ. ವಾರ ವಾರಕ್ಕೆ ಇಡಬೇಕದು. ವಾರಕ್ಕೆ ಒಂದ್ಸರಿ ಗೊಬ್ಬರ ಇಡಬೇಕು, ವಾರಕ್ಕೆ ಒಂದ್ಸರಿ ಎಣ್ಣೆ ಹೊಡಬೇಕು, ಲೇವರ್ ಕರೆಕ್ಟ್ ಇಡಬೇಕು, ಸೀಡ್ಸ್ ಕೆಲಸ ಮಾಡಿದವ್ರಿಗೆ ಎಲ್ಲ ಇದ್ರೆ ಮಾತ್ರ ಅಡ್ಜಸ್ಟ್ ಆಗ್ತದ. ಇಲ್ಲಾಂದ್ರೆ ಮತ್ತೆ ಕೈಲಿದ್ದು ಕಟ್ಟಬೇಕಾಗ್ತದೆ. ಗದ್ದೆ ಬೆಳೀತಾ ಇದ್ರಲ್ಲ, ವರ್ಷಕ್ಕೆ ಒಂದು ಬೆಳೆಗೆ ಎಷ್ಟು ಇಳುವರಿ ಬರ್ತಾ ಇದೆ ಗದ್ದೆದು? ಒಂದು ಎಕರೆ ಇಲ್ಲ ಅಷ್ಟೇ, 35 ಯಾವುದು? ಸೋನಾ ಮಸೂರಿ ಆರ್ ಎನ್ ಆರ್ ಎಲ್ಲ ಆರ್ ಅದನ್ನೇ ಜಾಸ್ತಿ ಹಾಕ್ತಾರೆ ಇಲ್ಲಿ. ನಮ್ಗೆ ಕಲ್ಚರ್ ಅದೇ ಆಗಿದೆ, ಎಲ್ಲ ಚಲೋ ಬರ್ತದೆ ಅಂತ ಹೇಳ್ತಾರಲ್ಲ ನಿಮ್ಮಂಥವ್ರು, ನಾವು ಹಂಗೆ ಇಟ್ಕೊಂಡ್ಬಿಟ್ಟಿವಿ. ಇದೇ ಬರ್ತದೆ ಏ ಚಲೋ ಆಗ್ತದೆ ಅಂತ ನಮ್ಮ ತಮ್ಮ ನಮ್ಮ ಭಾವ ನಮ್ಮ ಬಾಮರ್ದ ಎಲ್ಲರೂ ಹಿಂಗೆ ಇಟ್ಕೊಂಡ್ಬಿಟ್ಟಿವಿ. ಹಿಂಗಾದೆ ಅಷ್ಟೇ ಅಂತಾರೆ, 50 ಬರ್ತದ 40 ಬರ್ತದ ಇಲ್ಲ 30-35 ಅಂದ್ರೆ ಪಕ್ಕ ಅಷ್ಟೇ. ನಾವು ಬೆಳೆದಿದ್ದು ನಾವು ನೋಡಿದ್ದು. ಒಂದ್ಸಾರಿ ಗದ್ದೆ ಹಾಕಿದ್ರೆ 3 ಟೈಮ್ ಗೊಬ್ಬರ ಹಾಕ್ತಿವಿ, 4-5 ಸಾರಿ ಎಣ್ಣೆ ಹೊಡಿತೀವಿ, ಮತ್ತೆ ನೀರು ಕಂಟಿನ್ಯೂ ಹಿಡಿತೀವಿ. ಹಂಗ ಅಷ್ಟು ಹಿಡಿದು ಚೆಕ್ ಮಾಡಿದ್ರೆ ಮಾತ್ರ 35 ಬಂದದ. ಅಷ್ಟೇನೆ ಹೇಗೆ ಅನಿಸ್ತದೆ ಭತ್ತದ ಗದ್ದೆ ಮಾಡ್ತಿರಲ್ಲ ನೀವು, 35 ಚೀಲ ಬಂತಂದ್ರೆ ನಿಮಗೆ ಲಾಭ ಅನಿಸ್ತದ ಭತ್ತ? ಲಾಭ ಏನು ಬರೋದಿಲ್ರಿ, ಲಾಭ ಅಷ್ಟು ಅನಿಸೋದಿಲ್ಲ. ನಮ್ಮ ಕಷ್ಟ ಇದ್ದೀನಿ, ನಾವು ಡೇಳ ಕೆಲಸ ಹೋಗ್ತೀವಲ್ಲ, ನಮ್ಮ ಕೆಲಸ ಎಲ್ಲ ಲೆಕ್ಕ ಮಾಡ್ಕಂದ್ರೆ ಅಷ್ಟು ಅಡ್ಜಸ್ಟ್ ಆಗೋದಿಲ್ಲ. ಕೂಲಿ ಹಿಡಿದ್ರೆ ನಾವು ಒಂದು ರೈತರಿಗೆ ಕೆಲಸ ಹೋಗ್ತೀವಿ, ಮುಂಜಾನೆ ಬದುಕತ್ಕೊಂಡು ಸಾಯಂಕಾಲ 500 ರೂಪಾಯಿ ಕೊಡ್ತಾರೆ ಅಲ್ಲಿ ಕೆಲಸ ಹೋದ್ರೆ, ಆ ಲೆಕ್ಕ ಪಕ್ಕ ಹಾಕಿದ್ರೆ ನಮ್ಗೆ ಇನ್ನೂ ಕಡಿಮೆ ಬರ್ತದೆ ಇಲ್ಲಿ. ಲೆಕ್ಕಾಕೊಂಡ್ಬಿಟ್ರೆ ಏನೇ ಬರ್ಸಿತಿ ನಮ್ ತಂದೆಯವರು ನಮ್ ತಾತನವ್ರು ಎಲ್ಲಾರು ಮಾಡಿರಲ್ಲ, ನಾವೊಂದ್ ಹಿಡ್ಕಬೇಕಷ್ಟೇ. ನಮ್ಮ ಹೊಲದ ನಮ್ಮ ಹೊಲದ ನಮ್ಮ ಮನೆ ಅದ ನಮ್ಮ ಹೊಲದ ನಮ್ಮ ಮನೆ ಅದ ಹೆಂಗಿರ್ತ ಊರಾಗ ಅಂದ್ ಇದು ಹಿಡ್ಕಂಬ ಅಂದ್ರೆ ಮಾತ್ರ ಅಡ್ಜಸ್ಟ್ ಆಗ್ತದೆ. ಇಲ್ಲಿ ನಾವೆಲ್ಲ ಕೂಲಿಗೀಲಿ ಲೆಕ್ಕ ಮಾಡ್ಕೊಂಡು ಬರ್ಕೊಂಡು ಕುಂತಿದ್ರೆ ಮತ್ತೆ ಉಲ್ಟಾ ಬೀಳ್ತದೆ. ಈಗ ಶೇಂಗಾ ಪ್ರತಿ ವರ್ಷ ಹಾಕ್ತಾ ಶೇಂಗಾನ? ಶೇಂಗಾ ಪ್ರತಿ ವರ್ಷ ಹಾಕ್ತಾರೆ. ಎಷ್ಟು ಇಳುವರಿಯನ್ನ ತೆಗಿತಿರ್ತಾರೆ ಶೇಂಗಾ ಒಂದ್ ಎಕರೆಗೆ? ಒಂದ್ ಎಕರೆಗೆ ಅದು ಕ್ವಿಂಟಲ್ ಹಂಗ ತಗತೇನೆ. ಒಂದು ಕ್ವಿಂಟಲ್ ಬಿತ್ತಿದ್ರೆ 30 25 ಕೆಲವು ಮಂದಿ 10 15 ಅವ್ರ ಮೇಲೆ ಡಿಪೆಂಡ್, ರೈತ ಮೇಲೆ ಡಿಪೆಂಡ್. ಕೆಲವು ಮಾಡಿದ್ರೆ ಮಾತ್ರ 20 25 ಬರ್ತಾವ. ಅವ್ರ ಹಂಗ 8 ದಿವಸ 20 ದಿವಸ 10 ದಿವಸ ಕಟ್ಟಿದ ಮೇಲೆ ಅದು ಅಡ್ಜಸ್ಟ್ ಆಗುದಿಲ್ಲ. 10 15 ಹಿಂಗ ಬರ್ತಾವ ಒಂದು ಕ್ವಿಂಟಲ್. ನಿಮ್ಮದು ನಿಮ್ಮ ಶೇಂಗಾ ಅನುಭವದಲ್ಲಿ, ನಿಮ್ಮ ಒಂದು ಬೇಸಾಯದ ಅನುಭವದಲ್ಲಿ ಜಾಸ್ತಿ ಇಳುವರಿ ಶೇಂಗಾದಲ್ಲಿ ಎಷ್ಟು ತಕ್ಕೊಂಡ್ರಿ ನೀವು ಇಳುವರಿ? ಇಳುವರಿ ಎಷ್ಟು? 30 ಇಳುವರಿ. ಹೇಗೆ ಶೇಂಗಾ ಬೆಳೆ ಇಳುವ ನಿಮ್ಮ ಭಾಗದಲ್ಲಿ ಕ್ಷೇತ್ರ ಕಡಿಮೆ ಆಗಿದೆ, ಶೇಂಗಾ ಬೆಳೆಯುವಂಥದ್ದು ಇನ್ನೂ ಅಷ್ಟೇ ಉಳ್ಕೊಂಡದ ಹೇಗೆ? ನಮ್ಮ ಹತ್ರ ಸ್ವಲ್ಪ ಇನ್ನೂ ಅಷ್ಟು ಜಾಸ್ತಿ ಇಲ್ಲ, ಈಗ ಕಡಿಮೆ ಆಗ್ಯದ. ತೆಲಂಗಾಣದಾಗ ಜಾಸ್ತಿ ಆಗ್ಯದ. ಈಗ ಚಿಂತಲಕುಂಟ ಅದ ಅಲ್ಲಿ ಜಾಸ್ತಿ, ಅಲ್ಲಿ ನೋಡಿ ನಾವು ಸ್ವಲ್ಪ ಈಗ ಜಾಸ್ತಿ ಮಾಡಕತ್ತಾರೆ. 3-4 ವರ್ಷ ಆಯ್ತು ಜಾಸ್ತಿ ಬಿತ್ತಾರೆ. ಇನ್ನು ಈಗ ಭತ್ತ ಮತ್ತು ಶೇಂಗಾ ನೋಡಿದ್ರೆ ನಿಮ್ಗೆ ಯಾವ್ದು ಬೆಳೆ ಲಾಭ ಅನಿಸ್ತದ? ಶೇಂಗಾನೇ ಚಲೋ ಅದ ಇದಕ್ಕನ್ನ. ಅದಕ್ಕೆ ಯಾಕಂದ್ರೆ ಖರ್ಚು ಕಡಿಮೆ ಆಗ್ತದ, ಅದು ಇದು ಖರ್ಚು ಜಾಸ್ತಿ ಇರ್ತದ. ಅದು ಬೆಳೆದ್ರೆ ಮಾತ್ರ ಅದೇ ಚಲೋ ಅದು ಇದಕ್ಕನ್ನ. ಕೆಲವು ಹೊಲ್ದಾಗ ಬೆಳೆದಿಲ್ಲ, ಅವು ಸೌಡು ಇರ್ತದಲ್ಲ ಸೌಡು ಅಂತಂದ್ರೆ ಬೆಳೆದಿಲ್ಲ. ಹಣೆ ಮರ ಪರಿಸ್ಥಿತಿ ಗದ್ದೆ ಆಗ್ತಿವಿ ಅದಷ್ಟೇ, ಅದ್ರ ಬೆಳೆದಿಲ್ಲ. ಕೆಂಪು ಭೂಮಿ ಇದ್ರೆ ಮಾತ್ರ ಬೆಳೆಗೆ ಬರ್ತದ. ಅದೇ ಹಣೆ ಮರ ಪರಿಸ್ಥಿತಿಗೆ ಬೆಳೆದಿಲ್ಲ, ಇದು ಗದ್ದೆ ಹಾಕ್ತಿವಿ. ಇಲ್ಲಾಂದ್ರೆ ಅದೇ ಚಲೋ ಅದು. ಈಗ ನೋಡ್ರಿ, ಗದ್ದೆ ಮೇಲೆ ಗದ್ದೆ, ಗದ್ದೆ ಮೇಲೆ ಗದ್ದೆ ಹಾಕ್ತೀರಿ, ವರ್ಷ ಭತ್ತ ಭತ್ತ ಹಾಕಿ ಹಾಕಿ ಭೂಮಿ ಅದೇನು ಆಗೋದಿಲ್ಲ, ಉಪ್ಪು ಬರೋದಿಲ್ವಾ? ಈ ಏನು ಬರ್ತದೆ ನಮ್ಗೆ ಅಷ್ಟೊಂದು ಐಡಿಯಲ್ಲಿ ನಾವು ಹಾಕಬೇಕು, ಕೆಲಸ ಮಾಡಬೇಕು ಅಂತ ನಾವು ಒಂದು ಡಿಸೈಡ್ ಆಗ್ಬಿಟ್ಟಿವಿ. ಅಲ್ಲ, ಅದನ್ನು ಬದಲಾವಣೆ ಮಾಡಕ್ ಬರಂಗಿಲ್ಲ. ಭತ್ತ ಆದ ಗದ್ದೆಯನ್ನ ಬೇರೆ ಬೆಳೆ ಹಾಕ್ಲಿಕ್ಕೆ ಆಗಲ್ಲ. ಬೇರೆ ಬೆಳೆ ಸೌಡ್ ಬಂಗ್ ನಿಂದ್ರದಲ್ರಿ, ಹತ್ತಿಟ್ಟಿದ್ರಗಿನ ಕೆಂಪುಗಾಗ್ತದ. ಕೆಂಪುಗಾಗ್ಬಿಡುತ್ತೆ ನೀರು, ಮಳೆ ನೀರು ಮಳೆ ಜಾಸ್ತಿ ನಿಂತಾವ. ಒಂದು 3-4 ದಿವಸ ಇದ್ರೆ ಸತ್ತೋತದ ಅದು. ಅದ್ರ ಸಲುವಾಗಿ ಇದು ಮಾತ್ರ ಇರ್ತದ್ರಲ್ಲಿ, ಯಾವುದು ಭತ್ತ ಮಾತ್ರ ಇರ್ತದ. ಈಗ ಭತ್ತ ಈ ನೋಡ್ರಿ ಎಲ್ಲ ಮಷಿನ್ ಬಂದತ್ತ, ಕಟಿಂಗು ಹೇಗೆ ನೀವೆಲ್ಲ ಮಷಿನ್ ಮುಖಾಂತರ ಮಾಡಿಸ್ತಿರ್ತೀರ ಅಥವಾ ಎಲ್ಲ 10 ಮಷಿನ್ ಬಂದಾವೆ, ಆಮೇಲೆ ರಾಶಿ ಮಾಡಕ್ ಮಷಿನ್ನು, ಎಣ್ಣೆ ಹೊಡ್ಯಾಕ ಮಷಿನ್ನು, ಎಲ್ಲ ಭತ್ತದಲ್ಲಿ ಭಾಳ ಈಸಿ ಅಂತ ಹೇಳ್ತಾರೆ ರೈತರು? ಇಲ್ಲ, ನಾವು ಬಳಕೆ ಮಾಡಿಲ್ಲ. ನಾವು ಮಿಷಿನ್ ಕಟಿಂಗ್ ಮಿಷಿನ್ ಒಂದು ಬಳಕೆ ಮಾಡಿವಿ. ಎಲ್ಲ ಗೊಬ್ಬರ ಗಿಬ್ಬರ ನೂನೆ ಎಣ್ಣೆ ಗೆಣ್ಣೆ ಎಲ್ಲ ನಾವೇ ಹೊಡ್ತೀವಿ. ಅದೇನು ಮಿಷಿನ್ ಯೂಸ್ ಮಾಡಿಲ್ಲ ನಾವು, ಇದಕ್ಕೊಂದೇ ಕಟಿಂಗ್ ಮಾಡಕ್ಕೊಂದು ಯೂಸ್ ಮಾಡಿವಿ. ಹತ್ತಿ ಎಷ್ಟು ಹಾಕ್ತಿರಿ ವರ್ಷ? ಒಂದೆಷ್ಟು ಎಕರೆ ಹತ್ತಿ ಹಾಕಿರ್ತೀರಿ? ನಾವು 2 ಎಕರೆ ಹಾಕಿರ್ತೀವಿ ಅಷ್ಟೇ. ಹೇಗೆ ಎಷ್ಟು ವರ್ಷದಿಂದ ಹತ್ತಿ ಬೆಳೆ ಹಾಕತ್ತೀರಿ? ನಾವು ಲೇಟ್ ಆಯ್ತು, ಒಂದು 15 ವರ್ಷ ಮೇಲೆ ಆಯ್ತು. ಹೇಗೆ ಬಿಟಿ ಹತ್ತಿನ? ಬಿಟಿ ಹತ್ತಿ. ಹೇಗೆ ಇಳುವರಿ ಬರ್ತಾ ಇದೆ ನಿಮ್ಮ ಭಾಗದಲ್ಲಿ? ಇಲ್ಲೆಲ್ಲ ಚೆಂಗನೋಡಿ ಭಾಗದಲ್ಲಿ ಬಿಟಿ ಹತ್ತಿ ಇಳುವರಿ ನಮ್ಮ ಭಾಗದಲ್ಲಿ ಅಷ್ಟೇ 7-8 ಗಂಟೆ ಒಂದು ಎಕರೆ. ಖರ್ಚು ಎಷ್ಟು ಮಾಡ್ತೀರಿ ಹತ್ತಿಗೆ? ಮತ್ತೆ ಕಮರ್ಷಿಯಲ್ ಖರ್ಚು ಕಡಿಮೆ ಇರ್ತದ, ಎಕರೆಗೆ 10-12 ಸಾವಿರ ಆಯ್ತು, ಭಾಳ ಆಯ್ತು. ಹೇಗೆ ನಿಮಗೆ ಹತ್ತಿನೂ ಒಂದು ಒಳ್ಳೆ ಬೆಲೆ ಅಂದ್ರೆ 7-8 ಕ್ವಿಂಟಲ್ ಬಂದ್ರು ಈಗ ನೋಡ್ರಿ 8,000 ರೂಪಾಯಿ ಕ್ವಿಂಟಲ್ ಇದೆ, 7-8 ಸಾವಿರ. ನೀವು 7,000 ಹಿಡಿದ್ರು 50-56 ಸಾವಿರ ರೂಪಾಯಿ ಆಗತ್ತೆ. ಈ ಮಾತ್ರ ರೇಟ್ ಇದ್ರೆ ಚಲೋ. ಈಗ ಒಂದು ತಿಂಗಳ ಮುಂದೆ ಏನೋ ಚಲೋ ಇತ್ತು ರೇಟು, ಮತ್ತೆ ಕೆಳಗೋಗ್ಯದ, ಡೌನ್ ಆಗ್ಯದ. ಅದನ್ನ 7-6 ವರೆಗೆ ಬಂದ ಲಾಸ್ಟ್ಗೆ, ಅದ್ರ ಸಲುವಾಗಿ ಫಸ್ಟ್ ರೇಟ್ ಚಲೋ ಇತ್ತು, 9-9.5 10 ಗಂಟೆ ಹೋಗ್ಯದ ಫಸ್ಟ್ಗೆ. ಆದ್ರೆ ಮತ್ತೆ ಇಳಿಬಿಟ್ಟದ, ಮತ್ತೆ ಅದು ಏನು ಐಡಿಯಲ್ಲ ನಮ್ಗೆ ಗೊತ್ತಿಲ್ಲ. ನೀವು ಈ ಸಲ ಹತ್ತಿ ಹಾಕಿದ್ದು ಮಾರಿದಿರ ಅಥವಾ ಇಟ್ಟಿರಿ? ಈಗ ಕಮರ್ ಸೀಡ್ ಹಾಕಿಲ್ಲ, ಗದ್ದೆ ಹಾಕಿದೀವಿ, ಸೀಡ್ ಇಟ್ಟಿವಿ. ಸೀಡ್ ಇಟ್ಟಿರಿ? ಸೀಡ್ ಮೊದಲಿಂದ ಮಾಡ್ತಾ ಇದ್ರಿ ನೀವು? ಬೀಜ ಲೇಟ್ ಐತೆ. ನಾವು ಎಷ್ಟು ವರ್ಷದಿಂದ ಮಾಡಕತ್ತೀವಿ? 2008 ಮಾಡ್ತೀವಿ ನೋಡಿ. 8 ಈಗ ಎಷ್ಟು ಹಾಕಿರಿ? 1 ಎಕರೆ ಹಾಕಿರೋ, 1/2 ಎಕರೆ ಹಾಕಿರೋ ಸೀಡ್? ನಾವು 1 ಎಕರೆ ಹಾಕಿವಿ. ಎಕರೆ? 1 ಎಕರೆ ಬೀಜ ಹತ್ತಿ ಬೀಜದ್ದು ಖರ್ಚು ಎಷ್ಟು ಬರ್ತದ ಅದಕ್ಕೆ? 1 ಎಕರೆ ಬೀಜ 1 ಲಕ್ಷ ಬರ್ತದ. 1 ಲಕ್ಷ ಹೇಗೆ ತಗೋತಾರ ಬೀಜ ನಿಮಗೆ? ಯಾವ ಮತ್ತೆ ರೊಕ್ಕದು ಹೆಂಗ್ ಕೊಡ್ತಾರ ಅವ್ರು ನಿಮ್ಗೆಲ್ಲ? ನಮ್ಗ 450 ರೂಪಾಯಿ ತಗೊಂತಾರ, ಒಂದು ಕೆಜಿದಂಗ ತಗೊಂತಾರ. ಕೆಜಿ ಲೆಕ್ಕ ಅಂದ್ರೆ 45,000 ರೂಪಾಯಿ ಕ್ವಿಂಟಲ್ ಬೀಜ. 45,000 ರೂಪಾಯಿ ಕ್ವಿಂಟಲ್. ಎಷ್ಟು ಕೆಜಿ ಆದ್ರೆ ಅಷ್ಟು ಲೆಕ್ಕ. ಎಷ್ಟು ಕ್ವಿಂಟಲ್ ಆಗತ್ತೆ ನೀವು 1 ಎಕರೆ ಹಾಕಿರಲ್ಲ ಈಗ ಬೀಜ ಹತ್ತಿದ್ದು, ಎಷ್ಟು ಕ್ವಿಂಟಲ್ ಆಗ್ತದ? 1 ಎಕರೆ ಹಾಕಿದ್ರೆ 6 ಕ್ವಿಂಟಲ್ ಬರ್ತಾವ. 6 ಕ್ವಿಂಟಲ್? 6 ಕ್ವಿಂಟಲ್ ಅಂದ್ರೆ ನಿಮ್ಗೆ 1.5-3 ಲಕ್ಷ ರೂಪಾಯಿ ಆಗತ್ತೆ. 1 ಲಕ್ಷ ರೂಪಾಯಿ ಖರ್ಚು ಹೋದ್ರು ಒಳ್ಳೆ ಒಂದು ಲಾಭ. ಅಂದ್ರೆ ಅದಕ್ಕೇನ್ ಜಾಸ್ತಿ ಲೇಬರ್ಸ್ ಅದು ಬೇಕಾಗ್ತದ? ಲೇಬರ್ಸ್ ಜಾಸ್ತಿ ಬೇಕಾಗ್ತಾರೆ. ಸಿಗ್ತಾರ ಲೇಬರ್ಸ್? ಅದೇ ಅವ್ರವರು ರೈತ ಅಡ್ಜಸ್ಟ್ಮೆಂಟ್, ಅದು ಮುಂದೆ ರೊಕ್ಕ ಕೊಟ್ಟು ಇರಬೇಕು ಅಂತ ಖರ್ಚಿಗಿಲ್ದಾಗ 2,000 ಅಡ್ವಾನ್ಸ್ ಕೊಟ್ಟಿದ್ರೆ ಮಾತ್ರ ಹೇಳ್ತಾರ. ನಾವು ಕೆಲಸ ಮಾಡ್ಕೊಳಕ್ ಕೆರೆಗೆ ಹೋದ್ರೆ ಬರೋದಿಲ್ಲ, ಅವತ್ತು ಸಿಗದಿಲ್ಲ, ಅಡ್ಜಸ್ಟ್ ಆಗೋದಿಲ್ಲ. ಯಾಕಂದ್ರೆ ಕಂಟಿನ್ ಕೆಲಸ ಮಾಡಬೇಕು 2 ತಿಂಗಳ, 1 ದಿವಸ 2 ದಿವಸ ಅಲ್ಲ, ಅದು 2 ತಿಂಗಳ ಕಂಟಿನ್ಯೂ, ಒಂದು 6-7 ಮಂದಿ ಇರ್ಬೇಕು ಅದರಲ್ಲಿ ಕಂಟಿನ್. ಅಂದ್ರೆ ನೀವು ಪ್ರತಿ ವರ್ಷನೂ ಬಿಡ್ಲಾರ್ದಂಗ ಹತ್ತಿ ಬೀಜ ಹಾಕಿರ್ತೀರಿ? ಹಂಗೆ ಕಂಟಿನ್ ಎಕರೆ ಹಾಕ್ತಿವಿ ಕಂಟಿನ್. ಹೇಗೆ ನಿಮಗೆ ಕಂಪನಿಯವರು ಬಂದು ಬೆಳೆ ನಿಮ್ ನೋಡಿ ಎಲ್ಲ ಪಾಸ್ ಮಾಡಿ ತಗೊಂಡ್ ಹೋಗ್ತಾರ ಅಥವಾ ಏನಾದ್ರು ಇಲ್ಲಪ್ಪ ಸರಿಯಾಗಿಲ್ಲ ನಿಂದು ತಗೊಳ್ಳಲ್ಲ ಅಂತಾರ? ಇಲ್ಲ ಇಲ್ಲ ಸರ್, ಫಸ್ಟ್ ನಾವ್ ಬೀಜ ಇಡ್ತೀವಲ್ಲ ಅವಾಗಲಿದ್ದ ಲಾಸ್ಟ್ ತನಕ ಚೆಕ್ ಮಾಡಕ್ಕಿರ್ತಾರ ಅವ್ರು, ನೋಡೋದು ಹೊಲ ನೋಡೋದು ಯಾವ್ದು ರೋಗ ಬಂದದ ಏನ್ ಯಾವ ಫುರ್ ಅವುಗಳ ಬಿದ್ದಾವ ಏನಂತ ಚೆಕ್ ಮಾಡಿ ಚೆಕ್ ಮಾಡಿ ಹೇಳ್ಕಂತ ಇರ್ತಾರೆ. ಕಂಟಿನ್ಯೂ ಇರ್ತಾರ ಅವ್ರು, ಅವ್ರು ಸಪ್ರೇಟ್ ಬರ್ತಾರ ಕಂಪನಿಲಿದ್ದೆ, ಕ್ರಾಸ್ ಕಂಪನಿ ಆಗ್ಲಿ ಬೇರೆ ಕಂಪನಿ ಆಗ್ಲಿ ಯಾವ ಕಂಪನಿ ಆಗ್ಲಿ ಕಂಟಿನ್ಯೂ ಬಂದು ನೋಡ್ಕೊಂಡು ನೋಡ್ಕೊಂಡು ನೋಡ್ಕೊಂಡು ಹೋಗ್ತಾರ ಅವರು. ಹೇಗೆ ಬೀಜವನ್ನ ತಗೊಂಡ್ ಹೋಗಿ ಹತ್ತಿಯನ್ನ ನೀವು ಅಲ್ಲಿಗೆ ತಗೊಂಡ್ ಹೋಗ್ಬೇಕು? ಹತ್ತಿ ನಾವು ಆ ಕಡೆ ತೆಲಂಗಾಣ ತಗೊಂಡೋಗ್ಬೇಕು, ಹೋಗಿ ಅಲ್ಲಿ ಜಿನ್ನಿಗೆ ಕೊಡ್ಬೇಕು. ಜಿನ್ನಿಗೆ ಕೊಟ್ಟ ಮೇಲೆ ಅವರು ಅದು ಬೀಜ ಸಪರೇಟ್ ಆದ್ಮೇಲೆ ಅವಾಗ ತೂಕ ಹಾಕ್ತಾರ. ಬೀಜ ಒಂದು ಸಪರೇಟ್ ಮಾಡ್ತಾರ ಮತ್ತ ಹಳ್ಳಿ ಸಪರೇಟ್, ದೂದಿ ಸಪರೇಟ್ ಮಾಡ್ತಾರೆ. ಅದಕ್ಕೂ ರೊಕ್ಕ ಕೊಡ್ತಾರ, ಇದಕ್ಕೂ ದೂದಿ ಸಪರೇಟ್ ರೊಕ್ಕ ಬೇರೆ ಇರ್ತದ, ಇದಕ್ಕೆ ಸಪರೇಟ್ ರೊಕ್ಕ ಬೇರೆ ಇರ್ತದ. ಈ ವರ್ಷ ಜಾಸ್ತಿ ಇರ್ತದ ಅದು ದೂದಿಗೆ 175 ರೂಪಾಯಿ ಒಂದು ಕೆಜಿ. ಅಂದ್ರೆ ಒಳ್ಳೆ ನಿಮ್ಮ ಸಿಂಗನೋಡಿ ಭಾಗದಲ್ಲಿ ಬೀಜೋತ್ಪಾದನೆ ಬಹಳ ಮಂದಿ ಮಾಡ್ತಾ ಇದ್ದಾರೆ. ಹತ್ತಿದು ಜಾಸ್ತಿ ಮಂದಿ ಮಾಡ್ತಾರೆ, ಬಹಳಷ್ಟು ಜಾಸ್ತಿ. ಒಂದೊಂದು ಎಕರೆ ನಿಮಗೆ ಒಂದ್ ಎಕರೆ ಬೀಜೋತ್ಪಾದನೆ ಇತ್ತಂದ್ರೆ ಸಾಕು, ಒಂದು ಆರಾಮ್ ನಿಮಗೆ ಒಂದು ನೀವು ಹೇಳಿದ್ರೆ 2.5-3 ಲಕ್ಷ ರೂಪಾಯಿ ಬಂತಂದ್ರೆ 1 ಲಕ್ಷ ಹೋದ್ರೆ 2 ಲಕ್ಷ ರೂಪಾಯಿ ಉಳಿತದೆ ನಿಮಗೆ ಇರ್ತದೆ. ಆದ್ರೆ ಕೂಲಿ ಅವ್ರಿಗೆ ಜಾಸ್ತಿ ಆಗ್ತದೆ ಅದರಲ್ಲಿ, ಕೂಲಿ ಅವರಿಗೆ ಅಲ್ಲ ಕೂಲಿ ಎಲ್ಲ ಹಿಡಿದು 1 ಲಕ್ಷ ಆಗದಲ್ಲಿ ಖರ್ಚು ಜಾಸ್ತಿ ಆಗ್ತದೆ, ಅರ್ಧ ಪಟ್ಟು ಆಗ್ತದ, ಅರ್ಧ ಪಟ್ಟು ಕೂಲಿಂಗ್ ಹಿಡಿದ್ರೆ. ಮೂರು ಬಂತಂದ್ರೆ ಒಂದುವರೆ, ಒಂದುವರೆ ಅವ್ರು ಕಂಟಿನ್ಯೂ ಕೊಡ್ಬೇಕು, ಒಂದುವರೆ ನಮ್ಗೆ ಉಳಿತದೆ. ಅದು ಅಷ್ಟು ಕರೆಕ್ಟ್ ಮಾಡಿದ್ರೆ ಎಕರೆಗೆ ಎಷ್ಟು ಗೊಬ್ಬರ ಇಡಬೇಕು, ಎಷ್ಟು ಎಣ್ಣೆ ಹೊಡಬೇಕು, ಆದ್ರೆ ಮಾತ್ರ ಅಷ್ಟು ಉಳಿತದ. ನಾವು ಒಂದ್ ಎಕರೆ ಇಟ್ಟು ಎರಡು ಚೀಲ ಗೊಬ್ಬರ ಇಟ್ಕೊಂಡ್ರೆ ಅದು ಒಂದ್ ಕ್ವಿಂಟಲ್ ಆಗೋದಿಲ್ಲ. ಅವಾಗ ಅವ್ರು 2 ಕ್ವಿಂಟಲ್ ಆಗಿ 1 ಕ್ವಿಂಟಲ್ ಆಗಿ ಅಂತಾರ. ಎದಕ್ಕಾಗಿ ಅಂತ ಯಾರು ಕೇಳೋದಿಲ್ಲ. ಏ ನಾವು ಚಲೋ ಇಲ್ಲವ, ಅದು ಬೆಳೆ ಮಳೆ ಬಂದಿಲ್ಲ, ನಮ್ಮ ಹೊಲ ಚಲೋ ಇಲ್ಲ, ಹಂಗ ಹಿಂಗ ಹೇಳ್ತಾರ. ಅದ್ರ ಹಂಗು ಅವ್ರು ಕರೆಕ್ಟ್ ಮಾಡಿದ ಮಾತ್ರ ಇಷ್ಟೇ ಬರ್ತದ, 5-6 ಕ್ವಿಂಟಲ್ ಪಕ್ಕ ಬರ್ತದ. ರೈತ ಮೇಲೆ ಡಿಪೆಂಡ್ ಅದು. ಅಂದ್ರೆ ನಿಮಗೆ ಈಗ ಬೀಜೋತ್ಪಾದನೆಯಿಂದ ನಿಮ್ ಕೈ ಹಿಡಿದ ಬೀಜೋತ್ಪಾದನೆ ಅದಿಲ್ಲ ಅಂದ್ರೆ ಏನಿಲ್ಲ. ಇವ ಶೇಂಗಾ ಹಿಂಗೆ ಇವೆಲ್ಲ ಹಾಕ್ತಿವಲ್ಲ, ಇವೆಲ್ಲ ಅಡ್ಜಸ್ಟ್ ಆಗೋದಿಲ್ಲ, ಅದು ಉಳಿದಿಲ್ಲ. ಫಸ್ಟ್ ಇದ್ದ ಹಿಡ್ಕಂತದ ಅದು ಇವಾಗಲ್ಲ. ಯಾವಾಗ ನಮ್ಮ ಮುಂಗಾರು ಬರ್ತದಲ್ಲ ಅವಾಗಲೇ ಅವ್ರು ಅಡ್ವಾನ್ಸ್ ಕೊಡ್ತಾರ, ಒಂದು 20-30 ಸಾವಿರ ಪೂರ ನಂಬ್ಕೊಂಬೇಕಿದ್ದ ಅವ್ರಿಗೆ ಒಂದು 50 ಸಾವಿರ ಕೊಡ್ತಾರ, ಅದ್ರ ಮೇಲೆ ಜೀವನ ಮಾಡ್ತೀವಿ. ಈ ನಿಮ್ಗೆ ಹತ್ತಿ ಬೀಜ ತಗೋತಾರಲ್ಲ, ತಗೊಂಡ ತಕ್ಷಣ ಅದನ್ನೆಲ್ಲ ತೂಕ ಆದ್ಮೇಲೆ ರೊಕ್ಕ ಕೊಟ್ಬಿಡ್ತಾರ ಅಥವಾ ಮುಂದೆ ಬೀಜ ಪಾಸ್ ಆದ್ಮೇಲೆ ಕೊಡ್ತಾರ? ಪಾಸ್ ಆದ್ಮೇಲೆ ಕೊಡ್ತಾರೆ. ಎಷ್ಟು ತಿಂಗಳಾಗತ್ತೆ? 3 ತಿಂಗಳ. 3 ತಿಂಗಳಾದ್ಮೇಲೆ ನಾವು ಬೀಜ ತಗೊಂಡ ಮೇಲೆ 3 ತಿಂಗಳು ಆಗ್ಬೇಕು. ಏನಾದ್ರೂ ನಿಮಗೆ ಅಡ್ವಾನ್ಸ್ ಕೊಟ್ಟಿರ್ತಾರೆ ಒಂದಿಷ್ಟು ರೊಕ್ಕ ಬೀಜ ಮಾಡಕ್ಕೆ? ಕೊಟ್ಟಿರ್ತಾರೆ, ಕೊಟ್ಟು ಅದು ನಮ್ಗೆ ಅವ್ರವ್ರ ರೈತ ಮೇಲೆ ಡಿಪೆಂಡ್ ಅದು. ಈಗ ರೈತ ಚಲೋ ಇದೆ ಅಂದ್ರೆ 50 ಕೊಡ್ತಾರ, ಒಂದ್ ವೇಳೆ ಹೊಸ ರೈತ ಆದ್ರೆ 10-20 ಕೊಡ್ತಾರ. ಅವ್ರ ರೈತ ಮೇಲೆ ಡಿಪೆಂಡ್. ಒಬ್ಬೊಬ್ರು ಅಕ್ಕ ತಗೊಂಡು ಇಡದೇ ಇಲ್ಲ. ನಮ್ ರೈತರಿಗೂ ಕನ್ಫ್ಯೂಸಾರ, ಅವ್ರಿಗೆ ಮಾರ್ಚ್ ತೋರಿಸೋದಿಲ್ಲ, ಸಿಗೋದಿಲ್ಲ ಅವ್ರಿಗೆ. ಅಡ್ವಾನ್ಸ್ ಇಸ್ಕೊಂಡ್ಬಿಡುದು, ಬಿಟ್ಟು ಬಿಡೋದು. ಅವನು ವೈಕಂತನ ಸಾವುಕಾರ ಕಂಪನಿ. ಕಂಪನಿ ಅವ ಏನಪ್ಪ ಹಿಂಗ ಮಾಡ್ತಾರೆ ಏನ ನಾವ್ ಏನ್ ಮಾಡಕ್ಕಾಗ್ತಾರೆ? ಒಂದು 10 ಮಂದಿ ರೈತರು ಇದ್ದನು, ಒಂದ್ 2 ಇರ್ತಾರ ಅದ್ರಲ್ಲಿ ಗದ್ದಲ ಮಾಡ. ಅವ್ರು ಗದ್ದಲ ಎದಕ್ ಮಾಡಿದ್ರೆ ಅವ್ರ ಅನಿವಾರ್ಯ ಪರಿಸ್ಥಿತಿ ಹಂಗ ಇರ್ತದ, ಅಡ್ಜಸ್ಟ್ ಆಗೋದಿಲ್ಲ. ನೋಡ್ರಿ ಸ್ವಾಮಿ ಅವ್ರ, ತಾವು ಸಾಲಿ ಕಲೀಲಿಲ್ಲ, ಆಮೇಲೆ ಸಾಲಿ ಕಲಿಯರ್ದ ಒಕ್ಕಲ್ತನಕ ನಿಂತು ಬಿಟ್ರಿ. ಕಲಿಯಾಕ ನಿಮ್ಗೆ ಪರಿಸ್ಥಿತಿ ಇರಲಿಲ್ಲ, ಕಲೀಲಿಲ್ಲ ಅಂತ ಹೇಳಿದಿರ್ತಾವ. ಏನ್ ಅನಿಸ್ತದ ಒಕ್ಕಲ್ತನ ಮಾಡಾಕತ್ತೀರಿ? ಸುಮಾರು ಒಂದ್ 20 ವರ್ಷದಿಂದ ಒಕ್ಕಲ್ತನ ಮಾಡಾಕತ್ತೀರಿ ನೀವು. ಏನ್ ಅನಿಸ್ತದ ಒಕ್ಕಲ್ತನ ನಿಮ್ಗೆ? ಏನಿಲ್ಲ ಸರ್, ಇದ್ರಲ್ಲಿ ಏನಿಲ್ಲ. ನಮ್ಮ ಹತ್ರ ನಮ್ಗೆ ಗೊತ್ತಿದ್ದ ವಿಷಯ ಈ ಹೊಲ್ದಾಗ ಏನಿಲ್ಲ. ಯಾಕಂದ್ರೆ ಈ ಸೌಡ್ ಭೂಮಿ ಅವ ನಮ್ಮ ಹತ್ರ, ನೀರು ದೊಡ್ಡ ಬರೋದಿಲ್ಲ. ಬೋರ್ವೆಲ್ ಹಾಕಿದ್ರೆ ಸ್ವಲ್ಪ ಬರ್ತಾವ. ಅದು ಒಂದು ಬೋರ್ವೆಲ್ ಹಾಕ್ಬೇಕಂದ್ರೆ 1 ಲಕ್ಷ ಬೇಕು. ಈಗ ಎಲ್ಲಿಂದ ಹಾಕಿ ನೀವು? ಮೋಟರ್ಗೆ ಪಂಪ್ ಬೇಕು, ಬೋರ್ ಹಾಕ್ಬೇಕಂದ್ರೆ 1 ಲಕ್ಷ ಬೇಕು. ಅದು 1 ಲಕ್ಷ ತಗೊಂಡಿಲ್ಲ. ನಾವು ಬೆಳಗ್ಗೆ ಹೋಗಿದ್ರೆ ಇದು ಗದ್ದೆ ಬೆಳೆದ್ರೆ ಜಾಸ್ತಿ ರೇಟ್ ಬರೋದಿಲ್ಲ. 2 ಎಕರೆ ಹಾಕಿದ್ರೆ 60 ಚೀಲ 55-75 ಅಷ್ಟು ಅಷ್ಟೇ ಬರ್ತದೆ. ಮತ್ತಿಷ್ಟೆಲ್ಲ ಏನು ಇಲ್ಲ ಅಂತಂತೀರಿ? ಟ್ರ್ಯಾಕ್ಟರ್ ತಗೊಂಡಿರಿ, ಮತ್ತೆ ಚಲೋ ದುಡಿಯಾಕತ್ತೀರಿ, ಚಲೋ ಗಳಸಾಕತ್ತೀರಿ? ಹೆಂಗ್ ಕೆಲಸ ಮಾಡ್ತೀವಲ್ಲ ಸರ್, ನಾವು ಕೆಲಸ ಬಿಟ್ಟಿದ್ರೆ ಓದ್ ಹೇಳ್ಕೊಂಡು ಹೋಗ್ತಾರ ಅದ್ರ? ಅಲ್ಲ ಕೆಲಸ ಮಾಡಬೇಕಲ್ಲ, ಮತ್ತೆ ಕೆಲಸ ಮಾಡ್ಲಿಕ್ಕೆ ಇಲ್ಲ. ಈಗ ರೈತ ಹೆಂಗಿರ್ಬೇಕು? ನಾವು ಕೆಲಸ ಮಾಡ್ಕೊಂಡು ಟ್ರ್ಯಾಕ್ಟರ್ ಮನೆಗೆ ನಿಂದ್ರಿಸ್ಕೊಂಡು ಇರ್ಬೇಕಲ್ಲ. ಹಂಗಾಗಿ ಅಡ್ಜಸ್ಟ್ ಆಗೋದಿಲ್ಲ ಇಲ್ಲಿ. ನಾವು ಇಲ್ಲಿ ನಮ್ ಹೊಲದ ಕೆಲಸ ಮುಗಿಸ್ಕೊಂಡು ಮತ್ತೆ ಬೇರೆ ಕೆಲಸ ಮಾಡಿದ್ರೆ ಮಾತ್ರ ಕಟ್ಟಕ್ ಸಾಧ್ಯ ಆಗ್ತದ. ಕಟ್ಟಕ್ ಇಲ್ಲ ಅಂದ್ರೆ ಆಗೋದಿಲ್ಲ. ಮತ್ತೆ ನಮ್ಮ ಮನೆಯವರೆಲ್ಲ ಹುಡುಗರು ಗಿಡಗರು ಎಲ್ಲ ಇರ್ತಾರ ಅಲ್ಲಿ, ಎಲ್ಲಿ ಇದ್ರಲ್ಲಿ ಜೀವನ ಮಾಡ್ಬೇಕಂದ್ರೆ ಹೆಂಗಾಗ್ತದ್ರಿ? ಮತ್ತ ಮನೆಯಲ್ಲಿ ಏನೇನ್ ದನಗಳದಾವ? 3 ಎಮ್ಮೆ. ಎಷ್ಟು ವರ್ಷ ಆಯ್ತು ಎಮ್ಮೆ ಕಟ್ಟಿ? ಎಮ್ಮೆ ಕಟ್ಟಿ 4-5 ವರ್ಷ ಆಯ್ತು. ಏನಾದ್ರು ಹಾಲದು ಮಾರ್ತೀರಿ? ಮಾರೋದಿಲ್ಲ, ನಾವು ಮನೆಗೆ ಹುಡುಗರ ಇದಾರಲ್ಲ ನಾವು ತಗಂತೀವಿ. ಎಷ್ಟು ಮಂದಿ ಮನೆಯಲ್ಲಿ ಎಲ್ಲ ಕೆಲಸ ಮಾಡೋರು ಎಷ್ಟು ಮಂದಿ ಇದ್ರಿ? ಎಲ್ಲ ಸೇರಿ 4 ಜನ ಇದೀವಿ. ನಾವು 4 ಜನ. ನೀವೇ ಏನಾದ್ರು ಕೆಲಸ ಇದ್ರೆ ಸಣ್ಣ ಪುಟ್ಟ ಕೆಲಸಗಳು ಇದ್ರೆ ನೀವೇ ಮಾಡ್ಕೊಂಡ್ಬಿಡ್ತೀವಿ? ನಾವೇ ಮನೆಯಲ್ಲಿ ದುಡಿತೀರಿ ಎಲ್ಲರೂ? ನಾವು ಮನೆಯಲ್ಲಿ ದುಡಿತೀವಿ, ಒಂದ್ ವೇಳೆ ಜಾಸ್ತಿ ಕೆಲಸಿದ್ರೆ ಕರ್ಕೊಂಡ್ಬರ್ತೀವಿ ಲೇಬರ್ನ. ನೋಡ್ರಿ, ತಾವು ಇಷ್ಟೆಲ್ಲ ಅನುಭವ ಇದೆ ನಿಮಗೆ, ಟ್ರ್ಯಾಕ್ಟರ್ ಇಟ್ಕೊಂಡಿರಿ, ಎಲ್ಲ ಕೆಲಸ ಮಾಡ್ತಾ ಇದ್ರಿ, ಬೀಜೋತ್ಪಾದನೆ ಮಾಡ್ತಾ ಇದ್ರಿ, ಹತ್ತಿ ಶೇಂಗಾ ಭತ್ತ 3-4 ಬೆಳೆಗಳನ್ನು ಬೆಳೀತಾ ಇದ್ದೀರಿ. ಏನು ರೈತರು ಸ್ವಲ್ಪ ಆರ್ಥಿಕವಾಗಿ ಮುಂದೆ ಬರ್ಬೇಕಾದ್ರೆ ಏನು ಯಾವ ರೀತಿ ರೈತರಿಗೆ ಪ್ರೋತ್ಸಾಹ ಸಿಗಬೇಕಾಗಿದೆ, ಏನು ಸಿಗಬೇಕಾಗಿದೆ ಅಂತ ರೈತರಿಗೆ? ಈ ಕಡೆ ರೈತರಿಗೆ ಜಾಸ್ತಿ ನೀರಿಲ್ಲ, ನೀರು ಮೇನ್ ಇಂಪಾರ್ಟೆಂಟ್. ಈಗ ನೀರು ಬೇಕು, ಇಲ್ಲಾಂದ್ರೆ ಕರೆಂಟ್ ಜಾಸ್ತಿ ಬಿಡಬೇಕು, ಕರೆಂಟ್ ಅಡ್ಜಸ್ಟ್ ಆಗೋದಿಲ್ಲ. ನೀರು ಜಾಸ್ತಿ ಬಿಟ್ಟರೆ ಮಾತ್ರ ಈ ಕಡೆ ಅಡ್ಜಸ್ಟ್ ಆಗ್ತದ, ಇಲ್ಲಾಂದ್ರೆ ಆಗೋದಿಲ್ಲ. ಎದಕ್ಕಾಗೋದಿಲ್ಲ ಅಂದರೆ ಈ ಬರು ಭೂಮಿನಾಗ ನೀರೇ ಬೇಕು ಕಂಪಲ್ಸರಿಗೆ, ದಿನ ಒಳಕೆ ಬರಬೇಕು, ನೀರೇ ಬೇಕು. ಇಲ್ಲ ನಾವು ಕರ್ನಾಟಕ ಎಲ್ಲ ಹಾಕ್ತೀವಿ ಮುಂದೆ, ಆ ಕಡೆ ಕೆಂಪು ಭೂಮಿ ಇರ್ತದ, ಅದು ಆ ಮಸಿ ಭೂಮಿ ಇರ್ತದ, ನಡೀತದ. ಇಲ್ಲಿ ನಡೆದಿಲ್ಲ ಹಂಗ, ಇಲ್ಲಿ ಹೆಂಗಂದ್ರೆ ಬರು ಭೂಮಿ ಅದು ಇವತ್ತು ಇಟ್ಟರೆ ಮತ್ತೆ ನಾಳೆ ಇರ್ಬೇಕು ಅದಕ್ಕೆ ನೀರು ಗದ್ದೆಗೆ, ಇಳಿದ್ರೆ ಅಂದ್ರೆ ಆಯ್ತು ಅನ್ನು ಹೋಗ್ತದ. ಅಷ್ಟು ಪರಿಸ್ಥಿತಿ ಈ ಕಡೆ ಅದ. ಸ್ವಲ್ಪ ನೀರಿದ್ರೆ ಮಾತ್ರ ಈ ಕಡೆ ಅನುಕೂಲ ಜಾಸ್ತಿ ಆಗ್ತದೆ, ಇಲ್ಲಿ ನೀರಿಲ್ಲ ಅಂದ್ರೆ ಅಡ್ಜಸ್ಟ್ ಆಗೋದಿಲ್ಲ. ಎಲ್ಲ ಟಿಲ್ಲರ್ ಹೊಡೆದು ಎಲ್ಲ ಮಾಡೋದು, ಎಲ್ಲ ಕೈಲಿದ್ದೆ ಕಟ್ಟಬೇಕಾಗ್ತದೆ ಆಮೇಲೆ. ಮತ್ತೆ ಇಷ್ಟು ವರ್ಷದಲ್ಲಿ ನೀವು ಒಕ್ಕಲತನದಿಂದ ಏನಾರು ಅಭಿವೃದ್ಧಿ ಆಗಿರಿ, ಏನಾರು ಡೆವಲಪ್ಮೆಂಟ್? ನಮ್ಮ ತಾತಲಿದ್ದು ಅಭಿವೃದ್ಧಿ ಆಗಿಲ್ಲ, ನಾವು ಅಷ್ಟೇ ಇದ್ದೀವಿ, ಅಷ್ಟೇ ಜೀವನ ಹಾಕತ್ತೀವಿ. ಬೇರೆ ಕೆಲಸ ಮಾಡ್ತೀವಲ್ಲ ಆ ಕಡೆ ಈ ಕಡೆ, ನಾವು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಆಗಿದ್ದೀವಿ. ಇದೇ ಒಳೆ ಬೆಳಬೇಕು ನಾವು, ಇಳಿಬೇಕಂದ್ರೆ ಮಾತ್ರ ಆಗೋದಿಲ್ಲ. ಯಾಕಂದ್ರೆ ರಾಯಚೂರು ಸೆನಪ ಅದ, ಕೆಲಸಕ್ಕೆ ಹೋಗ್ತೀವಿ, ಕೆಲಸ ಮಾಡ್ಕಂತೀವಿ, ಮಾಡ್ತೀವಲ್ಲ ಇಲ್ಲಿ ಅಡ್ಜಸ್ಟ್ ಆಗ್ತದ. ಇಲ್ಲೇ ಒಳನೆ ಬೆಳಬೇಕು ನಾವು ತಿಳ್ಬೇಕಂದ್ರೆ ಆಗೋದಿಲ್ಲ. ಹೇಗೆ ನಿಮ್ಮ ಊರಿನ ಒಕ್ಕಲತನ ವರ್ಷದಿಂದ ವರ್ಷಕ್ಕೆ ಸುಧಾರಣೆ ಆಗಕತ್ತೈತೆ ಸಿಂಗ್ ನೋಡಿ, ಕಡೆ ರೈತರು ಒಕ್ಕಲತನ ಬಿಡಾಕತ್ತಾರ ಅಂತಿರೋ, ಒಕ್ಕಲತನ ಜಾಸ್ತಿ ಮಾಡಾಕತ್ತಾರೋ ರೈತರು ಹೇಗೆ? ಒಕ್ಕಲ್ತನ ನಮ್ಮ ಊರಿಗೆ ಹೋಗ್ರು ಬಹಳ ಬಿಟ್ಟರೆ, ಎಲ್ಲ ಬಿಟ್ಬಿಟ್ರೆ, ಎಲ್ಲ ಬಿಟ್ಬಿಟ್ರು. ನೂರಾರು ಎಕರೆ ಅವರು ಎಲ್ಲ ಬಿಟ್ಟು ರಾಯಚೂರಿಗೆ ಬಿಟ್ರು. ಕೂಲಿ ಅವರು ಕರೆದಿಲ್ಲ, ಸಾಯಂಕಾಲ 500 ರೂಪಾಯಿ ಕೊಡಂತಾನ ಅವನು. 500 ರೂಪಾಯಿ ಅಂದ್ರೆ ಏನು, ಸುಮ್ಮನೆ ಒಳಗೆ ಎಲ್ಲ ಅಡ್ಡಾಡಿ ಬರ್ತಾನ ಅವನು, ಕೆಲಸದವನು ಸ್ವಲ್ಪ ಕೆಲಸ ಮಾಡಿರ್ತಾನ. ಸಾಯಂಕಾಲ 500 ರೂಪಾಯಿ ಕೊಡಂದ್ರೆ ಒಂದು ತಿಂಗಳಿಗೆ 15,000 ಅವನಿಗೆ ಆಯ್ತು, 6 ತಿಂಗಳಿಗೆ 60,000 ಆಯ್ತು ಅವನಿಗೆ ಕೊಡಕ್ ಸರ ಆಯ್ತದ. ಇವ್ರು ಹೇಳಿರ್ತದೆ ಅದ್ರ ಸಲುವಾಗಿ ಯಾವ ಯಾರು ಒಳದು ಅವ್ರು ನಾವು ಮಾಡಿದ್ರೆ ಮಾತ್ರ ಉಳಿತದ. ನಾವು ಕಜ್ಜಿದಾಗ ಹಿಡ್ಕೊಂಡು ಬೇರೆ ಟ್ರಾಕ್ಟರ್ ತಗೊಂಡು ಕೆಲಸ ಮಾಡು, ಇವೆಲ್ಲ ಲೆಕ್ಕ ಮಾಡಿದ್ರೆ ಏನು ಇಲ್ಲ, ಕೆಲಸ ಮಾಡೋದಿಲ್ಲ, ಯಾರು ಬಿಟ್ಟು ಬಿಡ್ತಾರೆ. ಅಂದ್ರೆ ನಿಮ್ಮ ವಿಚಾರದಲ್ಲೇ ದೊಡ್ಡ ರೈತರು ಒಕ್ಕಲತನ ಮಾಡಿಸೋದು ಕಷ್ಟ ಆಗಕತ್ತೆ, ಅವ್ರು ಲಾಭ ಇಲ್ಲ, ಅವ್ರಿಗೆ ಲಾಭನೇ ಇಲ್ಲ, ಅವ್ರಿಗೆ ಪಾಪ ಲಾಭ ಇಲ್ಲ, ಬಿಟ್ಬಿಟ್ರ ನಮ್ಮ ಗೋಡ್ರಿಗೆ ನಮ್ಮ ಅಂತ ಅವ್ರಿಗೆ ಹಾಕ್ಯಾರ. ಯಾರಪ್ಪ ನಿಮ್ಮ ಮನೆಯವ್ರು ಎಲ್ಲಿದ್ದೀರಿ, ನಿಮ್ಮ ಹೆಂಡತಿ ನೀವಿ ನಿಮ್ಮ ಮಗಳು ಯಾರು ಇರ್ತಾರಲ್ಲ ಮಾಡ್ಕೊಂಡ್ ತಿಂದ್ಬಿಟ್ರೆ ಮತ್ತೆ ಏನೋ ಇಷ್ಟು ಕೊಡ್ರಿ ನಮ್ಗೆ ಒಂದ್ ಎಕರೆಗೆ ಕೊಡ್ರಿಪ್ಪ. ಬೆಳೆದ್ರೆ ಕೊಡ್ತಾರೆ, ಬೆಳೆದಿಲ್ಲ ಅಂದ್ರೆ ತಿರುಗಿ ಬಿಡ್ತಾರೆ ಅವ್ರಿಗೆ. ಇವರು ಏ ನಾ ಬೆಳೆದಿಲ್ಲ ಎಷ್ಟೇ ಕೊಡ್ತೀನಿ ನೋಡು ತಗೊಂಬಿಡು, ಅವ್ರು ಹೆಣವಾರ ಪರಿಸ್ಥಿತಿ ಕೊಡ್ರಪ್ಪ ಮತ್ತೆ ಏನು ಮಾಡ್ತಾನ ಅಂತಾರೆ. ಎಷ್ಟು ಹಿಂಗಾದ ಪರಿಸ್ಥಿತಿ, ನಾವು ಮಾಡಿದ್ರೆ ಮಾತ್ರ ನಡೀತದೆ ಈ ಕಡೆ. ಈ ನಮ್ಮ ಗ್ರಾಮೀಣ ಮಾಡ್ಬೇಕು, ಮನೆಯವ್ರು ಮಾಡಿದ್ರೆ ಮಾತ್ರ ಉಳಿತದ. ಕೆಲಸ ಇಟ್ಕೊಂಡು ಬೇರೆಯವ್ರನ್ನ ಕೆಲಸ ಮಾಡ್ಕೊಂಡು ಅವ್ರು ಕರ್ಕೊಂಬಂದ್ರೆ ಮಾತ್ರ ಉಳಿದಿಲ್ಲ, ಆಗೋದಿಲ್ಲ ಅದು. ಒಳ್ಳೇದು ಸ್ವಾಮಿಯವರು, ಇದುವರೆಗೆ ನಿಮ್ಮ ಕೃಷಿ ಅನುಭವಗಳನ್ನು ಸಾಕಷ್ಟು ಹಂಚ್ಕೊಂಡಿರಿ. ನಿಮ್ಮ ಒಂದು ಸಂದರ್ಶನ ಮುಖಾಂತರ ನಮಗೆ ಗೊತ್ತಾಗೋದೇನಂತಂದ್ರೆ, ಒಕ್ಕಲ್ತನ ಯಾರಿರ್ತದ ಅವ್ರ ಮನೆಯವರ ದುಡಿಯರಿರ್ಬೇಕು, ಮನೆಯವರ ಕಷ್ಟಪಟ್ಟು ಮಾಡಿದ್ರೆ ಮಾತ್ರ ಉಳಿತದೆ. ಇಲ್ಲಿಗಂದ್ರೆ ಒಕ್ಕಲ್ತನದಲ್ಲಿ ಲಾಭ ಇಲ್ಲ ಅಂತಕ್ಕಂಥ ವಿಚಾರ ನಿಮ್ಮ ಒಳ್ಳೆಯ ವಿಚಾರವನ್ನು ಹಂಚ್ಕೊಂಡಿದ್ರಿ. ನಮ್ಮ ರೈತ ಬಾಂಧವರು ಗಮನಿಸಬೇಕು, ಕಷ್ಟಪಟ್ಟು ಮನೆಯವರು ದುಡಿದ್ರೆ ಮಾತ್ರ ಒಕ್ಕಲ್ತನದಲ್ಲಿ ಸ್ವಲ್ಪ ತುತ್ತನ್ನ ಸಿಗ್ತದೆ, ಇಲ್ಲಿಗಂದ್ರೆ ಭಾಳಷ್ಟು ಕಷ್ಟಗಳಿದ್ದಾವೆ. ಅದಕ್ಕೆ ಯಾರ್ಯಾರು ಮೈ ಮುರಿದು ದುಡಲಿಕ್ಕೆ ಪ್ರಯತ್ನ ಮಾಡ್ತಾರಲ್ಲ ಅವರೆಲ್ಲ ಸ್ವಂತ ದುಡಲಿಕ್ಕೆ ಪ್ರಯತ್ನವನ್ನು ಮಾಡಲಿ ಅಂತ ಹೇಳೋಣ. ನಿಮ್ಮ ವಿಚಾರ ಹಂಚಿಕೊಳ್ಳೋದಕ್ಕೆ ನಮ್ಮ ಎಲ್ಲ ರೈತರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ರಾಯಚೂರು ತಾಲೂಕಿನ ಸಿಂಗನೋಡಿ ಗ್ರಾಮದ ರೈತರಾದ ಪಿ ಸ್ವಾಮಿಯವರ ಕೃಷಿ ಅನುಭವಗಳನ್ನು ಕೇಳಿದರೆ. ರೈತ ಬಾಂಧವರೇ, ಈಗ ಕೇಳೋಣ ಪೇಟೆ ಧಾರಣೆ. ಕೃಷಿ ಉತ್ಪನ್ನ ಮಾರುಕಟ್ಟೆ ರಾಯಚೂರು ಇವರು ಕಳಿಸಿರುವ ಪೇಟೆ ಧಾರಣೆ ಈ ರೀತಿಯಾಗಿದೆ. ಕಡಲೆಕಾಳು ಜವರಿ ಸ್ಥಳೀಯ ಕ್ವಿಂಟಲ್ ಕನಿಷ್ಠ 4,005 ಗರಿಷ್ಠ 4,511 ರೂಪಾಯಿಗಳು. ಇನ್ನು ಹತ್ತಿ ಹೈಬ್ರಿಡ್ 44 7,250 to 8,200 ರೂಪಾಯಿಗಳು. ನೆಲಗಡಲೆ ಶೇಂಗಾ ಗುಂಗ್ರಿ 4,265 to 6,455 ರೂಪಾಯಿಗಳು. ಈರುಳ್ಳಿ 360 to 1,800 ರೂಪಾಯಿಗಳು. ಭತ್ತ ರಾಜಹಂಸ 1,676 to 1,686 ರೂಪಾಯಿಗಳು. ಭತ್ತ ಸೋನಮಸೂರಿ 1,590 to 2,649 ರೂಪಾಯಿಗಳು. ಇನ್ನು ಕುಸುಬೆ ಸನ್ಫ್ಲವರ್ 5,199 ರೂಪಾಯಿಗಳು. ಸೂರ್ಯಕಾಂತಿ ಸೂರ್ಯಪಾನ 4,979 to 5,289 ರೂಪಾಯಿಗಳು. ತೊಗರಿ ಕೆಂಪು 4,786 to 7,590 ರೂಪಾಯಿಗಳು. ತೊಗರಿ ಬಿಳಿ 7,111 to 7,569 ರೂಪಾಯಿಗಳು. ಕೃಷಿ ಉತ್ಪನ್ನ ಮಾರುಕಟ್ಟೆ ರಾಯಚೂರು ಇವರ ಪೇಟೆಧಾರಣೆಯನ್ನು ಕೇಳಿದಿರಿ. ಈಗ ಕೇಳೋಣ ಕೃಷಿ ಉತ್ಪನ್ನ ಮಾರುಕಟ್ಟೆ ಲಿಂಗ್ಸುಗುರು ಇವರ ಪೇಟೆಧಾರಣೆ ಈ ರೀತಿಯಾಗಿದೆ. ತೊಗರಿ ಕ್ವಿಂಟಾಲ್ ಕನಿಷ್ಠ 7,450 ಗರಿಷ್ಠ 7,550 ರೂಪಾಯಿಗಳು.

ಅಥವಾ 0.5 ಗ್ರಾಂ ಮೈಕ್ಲೋಬಿಟಾನಿಲ್ 10 WP ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಸೂರ್ಯಕಾಂತಿಯ ಬೆಳೆಯಲ್ಲಿ ಇಳುವರಿಯನ್ನು ಹೆಚ್ಚಿಸಲು ರೈತ ಬಾಂಧವರು ರಸಗೊಬ್ಬರದ ಜೊತೆಗೆ 4 ಕಿಲೋಗ್ರಾಂ ಪ್ರತಿ ಎಕರೆಗೆ ಸತುವಿನ ಸಲ್ಫೇಟ್ ಅನ್ನು ಬಳಸಬೇಕಾಗ್ತದೆ. ಭತ್ತ ಕಟಾವಾದ ಗದ್ದೆಗಳಲ್ಲಿ 2ನೇ ಬೆಳೆಯನ್ನು ತೆಗೆದುಕೊಳ್ಳಲು ಅವಕಾಶವಿಲ್ಲದಂತಹ ರೈತ ಬಾಂಧವರು ತಪ್ಪದೆ ಮಾಗಿ ಉಳುಮೆಯನ್ನು ಮಾಡಬೇಕು. ಭತ್ತ ಕಟಾವಿನ ನಂತರ ಭತ್ತದ ಗದ್ದೆಗಳಲ್ಲಿ ಮಣ್ಣಿನ ತೇವಾಂಶ ಹಾಗೂ ಪೋಷಕಾಂಶಗಳನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಲು ಸಾಸಿವೆ ಬೆಳೆಯನ್ನು ಹಾಕಬಹುದು. ಹಲವೆಡೆ ಭತ್ತದ ಕಟಾವು ನಡೆದಿದ್ದು ಬಣವೆ ಹಾಕುವ ಮೊದಲು ರೈತ ಬಾಂಧವರು ಹುಲ್ಲನ್ನು ಚೆನ್ನಾಗಿ ಒಣಗಿಸಿ ಬಣವೆಯನ್ನು ಹಾಕಬೇಕು. ಬಣವೆ ಹಾಕುವ ಪೂರ್ವದಲ್ಲಿ ಭತ್ತದ ಹುಲ್ಲನ್ನು ಹೊರೆ ಕಟ್ಟುವ ಮೊದಲು ಇಬ್ಬನಿಯನ್ನು ಆರಲಿಕ್ಕೆ ಬಿಡಬೇಕು. ಮೆಣಸಿನಕಾಯಿ ಬೆಳೆಯು ಬಹುತೇಕ ಕಟಾವಿನ ಹಂತದಲ್ಲಿರುವುದರಿಂದ ಪ್ರಸ್ತುತ ಮಳೆಯ ಅವಕಾಶವೂ ಕೂಡ ಕಡಿಮೆ ಇರುವುದರಿಂದ ರೈತ ಬಾಂಧವರು ಆದಷ್ಟು ಬೇಗನೆ ಕಟಾವು ಮಾಡಿ ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಬೇಕು. ಪ್ರಸ್ತುತ ವಾತಾವರಣದಿಂದ ಮಾವಿನ ಬೆಳೆಯಲ್ಲಿ ಬೂದು ರೋಗದ ಹತೋಟಿಗೆ 1 ಮಿಲಿಲೀಟರ್ ಹೆಕ್ಸಾಕೊನಜಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಮಾವಿನಲ್ಲಿ ಜಿಗಿಹುಳದ ಹತೋಟಿಗೆ 1 ಮಿಲಿಲೀಟರ್ ಬ್ರಿಫೋಫಿಜಿನ್ 25 SC ಅಥವಾ 1 ಮಿಲಿಲೀಟರ್ ಅಸಾಟಿಮಾಪ್ರಿಡ್ ಅಥವಾ ವರ್ಟಿಸಿಎಂ ಲೇಖಾನಿಯನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಸಾಮಾನ್ಯವಾಗಿ ರಾತ್ರಿ ಸಮಯದಲ್ಲಿ ಉಷ್ಣಾಂಶ ಕಡಿಮೆಯಾಗುತ್ತಿರುವುದು ಕಂಡುಬರುತ್ತಿದ್ದು ಈ ತಿಂಗಳಿನಿಂದ ರಾಸುಗಳನ್ನು ಕಾಪಾಡಲು ದನದ ಕೊಟ್ಟಿಗೆ ಸುತ್ತಲೂ ಅವಶ್ಯಕತೆಗೆ ಅನುಗುಣವಾಗಿ ಜೋಳ ಅಥವಾ ಮೆಕ್ಕೆಜೋಳದ ದಂಟನ್ನು ಹೊದಿಕೆಯಾಗಿ ಉಪಯೋಗಿಸಬೇಕು. ಚಳಿಗಾಲ ಇರುವುದರಿಂದ ಕೋಳಿ ಸಾಕಾಣಿಕೆ ಕೊಠಡಿಯಲ್ಲಿ ಉಷ್ಣಾಂಶದ ಸ್ಥಿರತೆಯನ್ನು ಕಾಪಾಡಲು ವಿದ್ಯುತ್ ಬಲ್ಪುಗಳನ್ನು ಬಳಸುವ ಮುಖಾಂತರ ಸ್ಥಿರತೆಯನ್ನು ಕಾಪಾಡಬಹುದು. ಕೇಳಿದ್ರಲ್ಲ ರೈತ ಬಾಂಧವರೇ, ಇದುವರೆಗೆ ಕೆಲವು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು. ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದರೆ ನಿಮ್ಮ ಸಮೀಪದ ಕೃಷಿ ವಿಜ್ಞಾನಿಗಳನ್ನು ಅಥವಾ ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರನ್ನು ಅಥವಾ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿಗಳನ್ನು ಭೇಟಿಯಾಗಬಹುದು. ಮತ್ತೆ ನಾಳೆ ಭೇಟಿಯಾಗನಲ್ಲ, ಅಲ್ಲಿವರೆಗೂ ನಮಸ್ಕಾರ. ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ಈಗ ಕೇಳೋಣ ಗಂಗಾವತಿ ತಾಲೂಕಿನ ಹುಲಿಹೆದಾರ್ ಗ್ರಾಮದ ಮರೆಪ್ಪ ಮತ್ತು ಹನುಮಂತ ಅವರಿಂದ ತತ್ವ ಪದಗಳನ್ನು. ತುಗುತಾದ ನೋಡೋ ಕಾಲಿ ಸದ್ಗುರುವಿನ ದಯದಿಂದ, ತುಗುತಾದ ನೋಡೋ ಕಾಲಿ ತುಗುತಾದ ನೋಡೋ ಕಲಿನಾದ ಬ್ರಹ್ಮನಂಗಾದಲ್ಲಿ ರಂಗ ಮಂಟಪ ಮಧ್ಯದಲ್ಲಿ ಗಂಗಾಳ ಮಾಲಿಂಗಾನಲ್ಲಿ ತುಗುತಾದ ನೋಡ ಜೋಕಾಲಿ ಸದ್ಗುರುವಿನ ದಯದಿಂದ, ತುಗುತಾದ ನೋಡ ಜೋಕಾಲಿ ಆರು ಚಕ್ರ ಕಾಕಟ್ಟಿ ಜೋಕಾಲಿ ಏರಿ ನೀನು ತೆರೆಯುವ ಕೀಲಿ ಕಟ್ಟಿ ಜೊಕಾಲಿ ಏರಿ ನೀನು ತೆರೆಯುವ ಕೀಲಿ ಏರಿಯ ನೀನು ತೆರೆಯುವ ಕೀಲಿ ಮೀರಿದ ಹುಲ್ಮಣಿ ಕಾಣುವದಲ್ಲಿ ತುಗುತಾದ ನೋಡ ಜೋಕಾಲಿ ಸದ್ಗುರುವಿನ ದಯದಿಂದ, ತುಗುತಾದ ನೋಡ ಜೋಕಾಲಿ ಎಂಬ ಜೋಲಿಯ ನೀಡಿದು ನವ ದ್ವಾರ ಎಂಬ ಸೂತ್ರವ ದಿಗಿದು ಕಾಲಿ ಎಂಬ ಜೋಲಿಯ ನೀಡಿದು ನವ ದ್ವಾರ ಎಂಬ ಸೂತ್ರವ ದಿಗಿದು ಚಿತ್ತ ಎಂಬುವ ಚಿಡಿಯಲ ನೀಡಿದು ಭಕ್ತಿ ಎಂಬುವ ಮಿಣಿಯ ತಿಗಿದು ತುಗುತಾದ ನೋಡ ಜೋಕಾಲಿ ಸದ್ಗುರುವಿನ ದಯದಿಲ್ಲ, ತುಗುತಾದ ನೋಡ ಜೋಕಾಲಿ ಎಲ್ಲ ಜೋಕಾಲಿ ತನ್ನೊಳಗಲ್ಲಿ ಕಾಜಾ ಲಕ್ಷ ವಿಜಾನಲ್ಲಿ ಅಲ್ಲ ಮಾಡಿಕೋ ಮನಸಿಯನಲ್ಲಿ ಗುರುಜಿದ್ದ ಮಾಲಿಂಗಾನಲ್ಲಿ ತುಗುತಾದ ನೋಡ ಜೋಕಾಲಿ ಸದ್ಗುರುವಿನ ದಯದಿಂದ, ತುಗುತಾದ ನೋಡ ಜೋಕಾಲಿ. ಮಠದ ಪುಣ್ಯ ಕ್ಷೇತ್ರದ ಜ್ಯೋತಿ ಒಂದು ಇತ್ತ ಜ್ಯೋತಿಯ ಬೆಳಕು ಸುತ್ತಲಾಡಿನ ತುಂಬೆಲ್ಲ ಹರಿತ ಮಠದ ಪುಣ್ಯ ಕ್ಷೇತ್ರವ ಜ್ಯೋತಿ ಒಂದು ಇತ್ತ ಜ್ಯೋತಿಯ ಬೆಳಕು ಸುತ್ತಲಾಡಿನ ತುಂಬೆಲ್ಲ ಹರಿತ ಇಳಿದು ಬರುವಾಗ ಜಗ ಬೆಳಗುತ್ತಿತ್ತ ಆಕಾಶದಿಂದ ಇಳಿದು ಬರುವಾಗ ಜಗ ಬೆಳಗುತ್ತಿತ್ತ ಬಸವರಾಜರ ಎದರಿಯನಿಂದ ಪ್ರಜ್ವಲ ಸುತ್ತಲಿದ್ದ ಬಸವರಾಜರ ಎದರಿಯನಿಂದ ಪ್ರಜ್ವಲ ಸುತ್ತಲಿದ್ದ ಅಂಕಲಿ ಮಠದ ಪುಣ್ಯ ಕ್ಷೇತ್ರವನ್ನು ಜ್ಯೋತಿ ಒಂದು ಇತ್ತ ಜ್ಯೋತಿಯ ಬೆಳಕು ಸುತ್ತ ನಾಡಿನ ತುಂಬೆಲ್ಲ ಹರಿತಾ